ಮಾಡ್ಬೋದು, ಮಾರಾಟ ಹೇಗೆ ಮಾಡುವಂಥದ್ದು, ಮಾರಾಟ ಹೇಗೆ ಮಾಡುವಂಥದ್ದು ಅಂತ. ಆ ಬಾನುಲಿ ಪ್ರಸಾದ ಪ್ರಸಾದ ಕೊನೆ ದಿನ ಒಂದು ಮಾಲ್ನ ಸ್ಥಾಪನೆ ಮಾಡಬೇಕು ಅಂತೇಳಿ ಇವತ್ತು ಪ್ರಾರಂಭದ ದಿನ ಮಾತಾಡಿದ್ವಿ. ಇವತ್ತು ಅದರ ಮುಕ್ತಾಯ ಸಮಾರೋಪ ಸಮಾರಂಭ. ಅದರ ಜೊತೆಗೆ ಏನು ಮಂಡ್ಯದಲ್ಲಿ ಅಥವಾ ಎಲ್ಲ ಕಡೆ ದೊಡ್ಡ ದೊಡ್ಡ ಉದ್ದಿಮೆದಾರರು ದುಡ್ಡಿರುವಂಥವರು ಮಾಲ್ನಲ್ಲಿ ಮಾಡ್ತಾ ಇದ್ದಾರೆ. 1,700 ರೂಪಾಯಿ ಭತ್ತ ತಗೊಂಡೋಗಿ ಮಾರುಕಟ್ಟೆಯಲ್ಲಿ 60-65 ರೂಪಾಯಿಗೆ ಮಾರಾಟ ಮಾಡ್ತಾರೆ. ಅದನ್ನ ರೈತರೇ ಮಾಡಿದ್ರೆ ಅಥವಾ ರೈತ ಉತ್ಪಾದಕ ಕಂಪನಿಗಳ ಹತ್ರ ಅವ್ರ ಮೂಲಕ ಮಾಡಿದ್ರೆ ಭತ್ತ ಬೆಳೆಗಾರರಿಗೆ 1 ಕ್ವಿಂಟಾಲ್ಗೆ 3-3.5 ಸಾವಿರ ರೂಪಾಯಿ ಸಿಗುತ್ತೆ. ಏನು ಗ್ರಾಹಕ 45-45 ರೂಪಾಯಿ ಭತ್ತ, ಇದು ಮಧ್ಯವರ್ತಿಗಳ ಕೈಗೆ ಹೋಗ್ತಾ ಇದೆ. ಇದನ್ನ ತಪ್ಪಿಸ್ಬೇಕು ಅಂತೇಳಿ ಈ ರೈತ ಬಜಾರ್ ರೈತರ ಮಾಟ ಅಂತೇಳಿ ಇವತ್ತು ಅದರ ಬಗ್ಗೆ ಚರ್ಚೆ ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ವಿ. ಶೀಘ್ರದಲ್ಲೇ ಸ್ವಾತಂತ್ರ್ಯ ಇವತ್ತು 79ನೇ ಸ್ವಾತಂತ್ರ್ಯ ದಿನಾಚರಣೆ. ಸ್ವಾತಂತ್ರ್ಯ ದಿನದಂದು ಈ ಉದ್ಯಮಿಗಳಿಂದ ಸ್ವಾತಂತ್ರ್ಯ ಸಹ ಸಿಗಲಿ, ಸಾಧ್ಯ ಆದ ಎಲ್ಲ ಕೈಗೂಡಿದ್ರೆ ಸ್ವರಾಜ ದಿನಾಚರಣೆ ದಿವಸ ಅಂದ್ರೆ 2 ಅಕ್ಟೋಬರ್ ಪೂರ್ತಿ ಪ್ರಮಾಣದಲ್ಲಿ ಗಾಂಧಿ ತಾತ ಅವರು ಹೇಳಿದ್ದೆ ಇದೆ, ಗ್ರಾಮದಲ್ಲಿ ಸ್ವರಾಜ್ಯ ಬರಬೇಕು, ಗ್ರಾಮದಲ್ಲಿ ಉತ್ಪಾದನೆ ಆದಂತ ಪದಾರ್ಥಗಳು ಅಲ್ಲೇ ಮಾರುಕಟ್ಟೆ ಆಗಬೇಕು, ಮೌಲ್ಯವರ್ಧನೆ ಆಗಬೇಕು ಅಂತೇಳಿ ಶೀಘ್ರದಲ್ಲಿ ಇದಕ್ಕೆ ಅನುದಾನ ಸಹ ಮಾನ್ಯ ಸಚಿವರು ಒದಗಿಸಿಕೊಡ್ತಾ ಇದ್ದಾರೆ. ಸುಸಜ್ಜಿತವಾಗಿ ಕಟ್ಟಡ ಬದಲಾವಣೆ ಮಾಡಿ ಈ ವರ್ಷ ಡಿಸೆಂಬರ್ ಒಳಗಡೆ ಮಾರ್ಟ್ ಒಳ್ಳೆ ಜಾಗದಲ್ಲಿದೆ. ಆರೋಗ್ಯಕರವಾದಂತಹ ಆಹಾರ ಮುಂದೆ ನಮ್ಮ ತೋಟಗಾರಿಕೆ ತುಂಬಾ ಜನ ಸಾವಯವ ರೈತರು ಅಲ್ಲೇ ಮಾರಾಟ ಮಾಡ್ತಾ ಇದ್ದಾರೆ. ಮತ್ತೆ ಸಿಇಒ ಮೇಡಮ್ ಅವರು ಇಲ್ಲಿ ಮುಂದೆ ಇರುವಂತ ಅಲ್ಲಿ ಪ್ರಾರಂಭ ಆಗ್ತದೆ. ಇವಿಷ್ಟು ಈ ಪ್ರದೇಶದಲ್ಲಿ ಆದ್ರೆ ಇದರ ಯಶಸ್ಸಿನ ಮೇಲೆ ಇದು ಯಶಸ್ಸು ಕಂಡ್ರೆ ಸೊ ಈ ತರದ ಸಾಕಷ್ಟು ಮಾರ್ಟ್ಗಳನ್ನ ಬಜಾರ್ಗಳನ್ನ ಪ್ರಾರಂಭ ಮಾಡಬಹುದು. ಇದು ತುಂಬಾ ಕಷ್ಟದ ಕೆಲಸ. ತಮಗೆ ಗೊತ್ತಿದೆ, ಇಲ್ಲಿ ಕೆವಿ ಶೇಖರೇಗೌಡರು ಸಹ ಈ ರೀತಿ ಬಜಾರ್ ಇಲ್ಲಿ ಸ್ಥಾಪನೆ ಮಾಡಿದ್ರು. ನಮ್ಮ ಆರ್ಎಪಿಸಿಗಳ ಶುಲ್ಕ ಒಂದು 50-60 ವರ್ಷಗಳ ಹಿಂದೆ ಅನಿಸುತ್ತೆ. ಸೊ ಇದು ಯಶಸ್ಸು ಆಗಲಿ ಅಂತ ಹೇಳ್ತಾ ಇವತ್ತು ರೂಪುರೇಷೆಗಳನ್ನ ನಿರ್ಧಾರ ಮಾಡೋದ್ರ ಬಗ್ಗೆ ಚರ್ಚೆ ಆಗ್ತದೆ. ಸೊ ಇದೇ ರೀತಿ ಸುಮಾರು 18 ಹೋಬಳಿಗಳಲ್ಲಿ ಈಗೇನು ಕಟ್ಟಡಗಳು ಮತ್ತು ನಿವೇಶನಗಳು ಹಿಂದೆ DCO ಅಧ್ಯಕ್ಷನಲ್ಲಿ ಸಭೆ ಆಗಿತ್ತು, ಸಹಿ ಮಾಡಿ ತಗೊಂಡಿದ್ದೀವಿ. ಅದನ್ನು ಸಹ ಹೇಗೆ ತಗೊಳ್ಳುವಂಥದ್ದು ಅದನ್ನು ಸಹ ಚರ್ಚೆ ಮಾಡಿ ಯಾವ ಯಾವ ಆಹಾರನ ಮೌಲ್ಯವರ್ಧನೆ ಯಾವ ಯಾವ ರೈತ ಉತ್ಪಾದಕ ಕಂಪನಿಗಳು ಪ್ರಾರಂಭ ಮಾಡ್ತವೆ ಇವೆಲ್ಲದರ ಬಗ್ಗೆ ಸಹ ಅಂತಿಮವಾಗಿ ರೂಪುರೇಷೆ ಇವತ್ತು ಸಿದ್ಧಪಡಿಸಿ ಅದನ್ನು ಕಾರ್ಯರೂಪಕ್ಕೆ ತರುವಂತ ಕೆಲಸಕ್ಕೆ ಇವತ್ತು ಅಡಿಪಾಯ ಹಾಕುವಂತ ಕೆಲಸ ಆಗ್ತದೆ ಅಂತ ಹೇಳ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲರೂ ಸಹ ಮತ್ತೆ 6 ಬ್ರ್ಯಾಂಡ್ಗಳನ್ನು ಸಹ ಬಿಡುಗಡೆ ಮಾಡುವಂತದ್ದು ಇದೆ. ರೈತ ಸಮೃದ್ಧಿ ಯೋಜನೆ ರಾಜ್ಯ ಸರ್ಕಾರದ ರೈತ ಸಮೃದ್ಧಿ ಯೋಜನೆ ಒಳಗಡೆ ಬ್ರ್ಯಾಂಡಿಂಗ್ ಅಂಡ್ ಮಾರ್ಕೆಟಿಂಗ್ಗೆ 4.5 ಲಕ್ಷ ರೂಪಾಯಿ ಒಂದು ರೈತ ಉತ್ಪಾದಕ ಕಂಪನಿಗೆ ಮಂಡ್ಯ ಜಿಲ್ಲೆಯಲ್ಲಿ ಒಂದಕ್ಕೆ ಮಾತ್ರ ಅವಕಾಶ ಇತ್ತು. ರಾಜ್ಯದಲ್ಲಿ ಎಲ್ಲ 31 ಜಿಲ್ಲೆಗಳಿಗೂ ಒಂದೊಂದು ಕೊಟ್ಟಿದ್ರು, ಜಿಲ್ಲೆಯವರು ಉಪಯೋಗಿಸ್ಕೊಂಡಿರಲಿಲ್ಲ. ಆ ದುಡ್ಡೆಲ್ಲ ತಂದು ಮಂಡ್ಯ ಜಿಲ್ಲೆಯಲ್ಲಿ ಉಪಯೋಗಿಸ್ಕೊಂಡಿರುವಂತ ಬ್ರ್ಯಾಂಡ್ಗಳನ್ನು ಸಹ ಅನಾವರಣೆ ಸಾಕ್ತದೆ ಅಂತ ಹೇಳ್ತಾ ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು. ಕೃಷಿ ಪ್ರವಾಸೋದ್ಯಮ ಕಂಪನಿ ಅಗ್ರಿಯಾನ ಹಾಗೂ ಇತರೆ 6 ರೈತ ಉತ್ಪಾದಕ ಕಂಪನಿಗಳ ಬ್ರ್ಯಾಂಡ್ ಹಾಗೂ ಲೋಗೋ ಹಾಗೂ ರೈತ ಬಜಾರ್ ನೀಲಿ ನಕ್ಷೆಯನ್ನು ಉದ್ಘಾಟನೆ ಮಾಡಿದ ಕರ್ನಾಟಕ ರಾಜ್ಯ ಸರ್ಕಾರದ ಮಾನ್ಯ ಕೃಷಿ ಸಚಿವರು ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಚಲುವರಾಯಸ್ವಾಮಿ ಅವರು ತಮ್ಮ ಉದ್ಘಾಟನಾ ಭಾಷಣದಲ್ಲಿ ಮೊದಲನೇದಾಗಿ 79ನೇ ಸ್ವತಂತ್ರ ದಿನಾಚರಣೆ ಉತ್ಸವ ಶುಭಾಶಯಗಳನ್ನ ನನ್ನೆಲ್ಲ ರೈತ ಬಂಧುಗಳಿಗೆ ಹೇಳ್ತಾ ಇಷ್ಟೊಂದು ನೀವು ಕೃಷಿ ಚಟುವಟಿಕೆಗಳಲ್ಲಿ ಆಸಕ್ತಿ ತೋರಿಸ್ತಾ ಇದ್ದೀರಲ್ಲ, ನಮ್ಮ ಸರ್ಕಾರದ ಪರವಾಗಿ ಇಲಾಖೆ ಪರವಾಗಿ ನಿಮಗೆ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಸರ್ಕಾರ ನಿರಂತರವಾಗಿ ಕೃಷಿ ಮತ್ತು ಇನ್ನಿತರೆ ಯಾವುದೇ ಚಟುವಟಿಕೆಗಳಲ್ಲಿ ನಿಮ್ಮ ಪ್ರೋತ್ಸಾಹ ಕೊಡಲಿಕ್ಕೆ ಸದಾ ಸಿದ್ಧ ಇದೆ. ಆದರೆ ಅದು ಉಪಯೋಗ ಪಡ್ಕೊಳ್ತಕ್ಕಂಥವ್ರು ಎಷ್ಟು ಮಟ್ಟಿಗೆ ಆಸಕ್ತಿ ಇದೆ ಅನ್ನೋದ್ರ ಮೇಲೆ ಅದರ ಮುಂದಿನ ಭವಿಷ್ಯ ಇದೆ. ನಾನು ಹಿಂದೆ ಅನೇಕ ಬಾರಿ ನಾನು ನೋಡ್ತೀನಿ ಸರ್ಕಾರ ಕೊಡ್ತಕ್ಕಂಥ ಸೌಲಭ್ಯಗಳನ್ನ ಸದುಪಯೋಗಗೊಳಿಸ್ತಿದ್ರು. ಅದರಿಂದ ನೀವು ಇಡೀ ಕುಟುಂಬ ಮತ್ತು ಸಾರ್ವಜನಿಕರು ಆರ್ಥಿಕ ಸಬಲೀಕರಣ ಎಲ್ಲವೂ ಸಹ ಆಗಬೇಕು. ಅದು ಬಹಳ ವರ್ಷದಿಂದ ನಾನು ಕಾಣ್ತಾ ಇರಲಿಲ್ಲ. ಸೊ ಈ ಕಾರ್ಯಕ್ರಮಗಳು ಸ್ವಲ್ಪ ಉತ್ತೇಜನ ಈಗ ನಾನು ಕೃಷಿ ಸಚಿವನಾದ್ಮೇಲೆ ಹೆಚ್ಚಾಗಿರ್ಬೋದು, ಆದರೆ ಇವಾಗಲೇ ಪ್ರಾರಂಭ ಆದಂಥ ಕಾರ್ಯಕ್ರಮಗಳಲ್ಲ, ಅನೇಕ ವರ್ಷಗಳಿಂದ ಎಲ್ಲ ಕಾರ್ಯಕ್ರಮಗಳಿದ್ದವು. ಆದರೆ ನಾವು ಹೆಚ್ಚು ಆಸಕ್ತಿ ತೋರಿಸಿರ್ಬೋದು, ನಮ್ಮ ಇಲಾಖೆ ಅಧಿಕಾರಿಗಳು ಸ್ವಲ್ಪ ನಿಮ್ಮನ್ನು ಹತ್ರ ಬಂದು ಸ್ಪಂದಿಸಿರ್ಬೋದು, ನೀವು ಅದಕ್ಕೆ ಹೆಚ್ಚು ಸ್ಪಂದಿಸಿರ್ಬೋದು, ಇವೆಲ್ಲ ಕಾರಣದಿಂದ ಇವೆಲ್ಲ ಹೆಚ್ಚೆಚ್ಚು ಪ್ರಖ್ಯಾತಿ ಆಗ್ತಾ ಇದೆ, ಅದ್ರ ಉಪಯೋಗ ಆಗ್ತಾ ಇದೆ. ನೋಡಿ, ವಿಶ್ವೇಶ್ವರಯ್ಯ ಕೊಪ್ಪ ರೈತ ಉತ್ಪಾದಕರ ಸಂಘ, ಅದ್ಯಾವ ಕ್ಯಾಪಿಟಲ್ ತಾಲೂಕು ಮತ್ತು ಅಲ್ಲಿಂದ ದೇವಲಾಪುರ ಅಂತ ಇದೆ, ನೆಲದ ಕೊಡಲು ರೈತ ಉತ್ಪಾದಕರ ಸಂಘ, ನಾಗಮಂಗಲ ಕುರಿ ಮತ್ತು ಉಣ್ಣೆ, ಕೃಷ್ಣರಾಜ ಸೋ ಒಡೆಯರ ರೇಷ್ಮೆ ಇದು, ಹಾಗೆ ಗಾಣದ ರೈತ ಅಲಗೂರು ಹೋಬಳಿ, ಇಲ್ಲಿ ಜೋಡಿ ಇದು ಮಂಡ್ಯ ಬೆಳ್ಳೂರು, ಇತರದ ನಮ್ಮ ಕಂಪ್ನಿನಲ್ಲಿ ರೈತ ಸಮೃದ್ಧಿ ಯೋಜನೆ ಇವೆಲ್ಲ ಬಹುಶಃ ನನಗೆ 2 ವರ್ಷದ ನನ್ನ ಪ್ರಯತ್ನ, 2 ವರ್ಷದ ನಮ್ಮ ಇಲಾಖೆ ಅಧಿಕಾರಿಗಳು, ನಾನು, ನಮ್ಮ ಜಿಲ್ಲಾ ಆಡಳಿತ, ನಮ್ಮ ಶಾಸಕರ ಪ್ರಾಮಾಣಿಕವಾದಂಥ ಪ್ರಯತ್ನ ಈಗ ಫಲ ಸಿಗ್ತಾ ಇದೆ ಅಂತೇಳಿ ಅನ್ಕೊಂಡಿದ್ದೀನಿ. ಇವತ್ತು ಇಡೀ ರಾಷ್ಟ್ರದಲ್ಲಿ ನಿನ್ನೆ ವಿ ಸಿ ಕಾನ್ಫರೆನ್ಸ್ ಇತ್ತು, ಶಿವರಾಜ್ ಸಿಂಗ್ ಚೌಹಾಣ್ ಅವರು ವಿ ಸಿ ತಗೊಂಡಿದ್ರು, ಇಡೀ ರಾಷ್ಟ್ರದ ಎಲ್ಲ ಕೃಷಿ ಮಂತ್ರಿಗಳ ಜೊತೆ ಮಾತನಾಡು. ನಾವು 7,75,000 ಏಪ್ರಿಲಿಂದ ಸೆಪ್ಟೆಂಬರ್ಗೆ ಏನು ಕೊಡಬೇಕಾಗಿತ್ತು, ಇವತ್ತು ಏಪ್ರಿಲಿಂದ ಆಗಸ್ಟ್ವರೆಗೆ 2,75,000 ಕೊರತೆ ಇದೆ. ಇಷ್ಟೆಲ್ಲ ಇದ್ರೂ ಯಾವುದು ಕೊರತೆ ಸಪ್ಲೈ ಇದೆ ಇಲ್ಲ ಅಂತ ಹೇಳಲ್ಲ, ಆದರೆ ನಿಮಗೆ ಏನು ಬೇಕೋ ಅದನ್ನು ಕಷ್ಟಪಟ್ಟು ಹೇಗಾದರೂ ಮ್ಯಾನೇಜ್ ಮಾಡಿ ನಿಮಗೆ ಏನು ಬಿತ್ತನೆ ಬೇಕಾಗುತ್ತೋ ಆ ಗೊಬ್ಬರವನ್ನು ಸರಬರಾಜು ಮಾಡಿಕೊಡ್ತೀವಿ. ಈಗ ಇದೇ ಮಾಡ್ತೀವಿ ಅಂದರೆ ಇದೇ ಅಂದಲ್ಲ ಸರ್, ಅದೇಕಿಲ್ಲ ಅಂತಿದ್ದಾರೆ ಅಂದರೆ ರೈತರಿಗೆ ಅದನ್ನು ಕೊಡೋಕ್ಕಾಗಲ್ಲ ಅಂತ ಹೇಳ. ಹೌದು, ಕಷ್ಟ ಇದೆ, ಕಷ್ಟ ಇದೆ, ಆ ಕ್ಷಣಕ್ಕೆ ನಾನು ಆಗೋದಿಲ್ಲ ಅಂತ ಹೇಳಿ ಕೈ ಕೇಳಿದ, ಏನಾದರೂ ಮಾಡಿ ಅಲ್ಲಿದ್ದ ಇಲ್ಲಿ ಇಲ್ಲಿಂದ ಅಲ್ಲಿ ಅಥವಾ ಕಡಿಮೆ ಉಪಯೋಗಿಸಿ ಪರ್ಯಾಯ ಉಪಯೋಗಿಸಿ ಜ್ಞಾನ ವಿಜ್ಞಾನಕ್ಕೆ ಹೋಗಿ ಯಾವುದೋ ರೀತಿ ನಿಮಗೆ ಕನ್ವಿನ್ಸ್ ಮಾಡಿ ಯೂರಿಯಾನ ಡಿ ಎ ಪಿನ ಕಡಿಮೆ ಉಪಯೋಗಿಸಿಕೊಟ್ಟು ನಿಮಗೆ ಎಲ್ಲ ಥರದ ಅನುಕೂಲ ಆಗುತ್ತೆ. ಭೂಮಿಯ ಸತ್ವ ಹೆಚ್ಚಾಗುತ್ತೆ, ಇಳುವರಿ ಹೆಚ್ಚಾಗುತ್ತೆ, ರೋಗ ಕಡಿಮೆ ಆಗುತ್ತೆ, ಅದರಿಂದ ತರಕಾರಿ ಅಥವಾ ಉತ್ಪನ್ನ ಆಗ್ತಕ್ಕಂಥ ಆಹಾರನ ಉಪಯೋಗಿಸಿ ಮನುಷ್ಯನ ಮೇಲೆ ಆರೋಗ್ಯ ಕೆಡುತ್ತೆ, ಇವೆಲ್ಲವೂ ಸಹ ನಿಮಗೆ ಅನುಕೂಲ ಆಗುತ್ತೆ. ಅದನ್ನು ನೀವು ಕಡಿಮೆ ಮಾಡ್ತಾ ಹೋಗಿ. ಒಂದು ಕಾಲದಲ್ಲಿ ನಾವೇ ಕೆಮಿಕಲ್ನ ಇಂಟ್ರೊಡ್ಯೂಸ್ ಮಾಡೋದು ಹಸಿರು ಕಾರ್ಡ್, ಅವತ್ತಿಗೆ ಆಹಾರ ಉತ್ಪಾದನೆ ಕಡಿಮೆ ಇತ್ತು, ಅದರಿಂದ ನಾವು ಆ ಸಂದರ್ಭದಲ್ಲಿ ಹೆಚ್ಚು ಬೆಳಿಬೇಕು ಅನ್ನೋ ಆಸೆಯಿಂದ ಮಾಡ್ತೀವಿ. ಅದು ಜಾಸ್ತಿ ಆಗಿದೆ, ಅದರಿಂದ ಅನೇಕ ದುಷ್ಪರಿಣಾಮಗಳು ಬೀರಿದೆ. ಅದರಿಂದ ಇವಾಗ ಮತ್ತೆ ನೋಡಿ, ಅವತ್ತು ಪ್ಯಾಂಟ್ ಹಾಕ್ತಿದ್ರು ಮತ್ತೆ ಚಡ್ಡಿ ಹಾಕ್ತಿದ್ರು, ಈಗ ಚಡ್ಡಿ ಬಂದವ್ರು ಹಂಗೆ. ಸೊ ಬದಲಾವಣೆ ಪ್ರಕೃತಿ ನಿಯಮ, ಪ್ರಕೃತಿ ನಿಯಮ, ನಮ್ಮ ಕೈಯಲ್ಲಿ ಇರಲ್ಲ ಬದಲಾವಣೆ. ಸೊ ಮಳೆ ಆಗಟ್ಟಲ್ಲಿ ಬರ್ತಿದ್ದು ಏಪ್ರಿಲ್ ಬರುತ್ತೆ, ಯಾಕೆ ಬರುತ್ತೆ ಅಂತ ಕೇಳೋಕ್ಕಾಗತ್ತ ನಿಮಗೆ? ಮಳೆ ಯಾವಾಗ ಬರುತ್ತೆ, ಯಾವ ಬೆಳೆ ಹಾಕ್ಬೇಕು ಅಂತ ನೀವು ಡಿಸೈಡ್ ಮಾಡ್ತೀರಾ? ನಾವು ಹೇಳ್ಬೋದು ಸೈಂಟಿಸ್ಟ್ ಇಲಾಖೆಯಲ್ಲಿ ಹೇಳ್ಬೋದು, ಆದರೆ ನಿಮ್ಮ ತೀರ್ಮಾನವನ್ನು ಬದಲಾವಣೆ ಮಾಡೋಕ್ಕೆ ಟೈಮ್ ಬೇಕಾಗುತ್ತೆ. ಅದರಿಂದ ಇವೆಲ್ಲವೂ ಸಹ ವಾತಾವರಣದ ಮೇಲೆ, ಪ್ರಕೃತಿ ಮೇಲೆ, ಸಂದರ್ಭ, ಆಧುನಿಕವಾದಂಥ ಕೃಷಿ ಮತ್ತು ಟೆಕ್ನಾಲಜಿನ ಇವೆಲ್ಲನೂ ಉಪಯೋಗಿಸೋದ್ರ ಮೇಲೆ ಹೋಗುತ್ತೆ. ಟೋಟಲಿ ಒಟ್ಟಾರೆ ಇಡೀ ರಾಜ್ಯದಲ್ಲಿ ರೈತರ ಪರವಾಗಿ ಈ ಸರ್ಕಾರ, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಕೃಷಿ ಸಚಿವರು ನಿಮ್ಮ ಜೊತೆ ಇರ್ತೀವಿ. ನಿಮಗೆ ಬರೀ ಕೃಷಿಗೆ ಸಂಬಂಧಪಟ್ಟಂತೆ ಸೌಲಭ್ಯ ಕೊಡೋದು, ಕೃಷಿನಲ್ಲಿ ಹೆಚ್ಚು ಉತ್ತೇಜನ ಕೊಡ್ತಕ್ಕಂಥದ್ದು ಅಷ್ಟಕ್ಕೆ ನಾವು ಸೀಮಿತ ಆಗಿಲ್ಲ. ಕೃಷಿ 60% ಅವಲಂಬಿತ ಆಗಿದೆ. ಈ ರಾಜ್ಯದಲ್ಲಿರ್ತಕ್ಕಂಥ ರಾಷ್ಟ್ರದಲ್ಲಿರ್ತಕ್ಕಂಥ ಜನರಿಗೆ 60-70% ಕೃಷಿಗೆ ಅವಲಂಬನೆ ಆಗಿರ್ತಕ್ಕಂಥದ್ದು. ನೀವೆಲ್ಲರೂ ಸಹ ಆರ್ಥಿಕವಾಗಿ ಶಕ್ತಿವಂತರಾದರೆ ಈ ದೇಶವೇ ಆರ್ಥಿಕವಾಗಿ ಶಕ್ತಿ ಆಗುತ್ತೆ. ಇತ್ತೀಚೆಗೆ ಈ ಗ್ಯಾರಂಟಿ ಇರ್ಬೋದು, ನಮ್ಮ ಇಲಾಖೆಯಲ್ಲಿ ಕೊಡ್ತಕ್ಕಂಥ ಅನೇಕ ಕಾರ್ಯಕ್ರಮಗಳಿರ್ಬೋದು, ಇದೆಲ್ಲ ತಲಾ ಆದಾಯ ಇಡೀ ರಾಷ್ಟ್ರದಲ್ಲಿ ಕರ್ನಾಟಕ ರಾಜ್ಯ ನಂಬರ್ 1 ಪತ್ರಿಕೆನಲ್ಲಿ ಬಂದಿದೆ, ಕೇಂದ್ರ ಸರ್ಕಾರದ ಸಮೀಕ್ಷೆನಲ್ಲಿ ಬಂದಿದೆ, ನೀವು ಅರ್ಥ ಮಾಡ್ಕೋಬೇಕು. ಇವತ್ತು ಒಂದು ಯಾವುದಾದ್ರು ಒಂದು ಕಂಪ್ನಿ ಇದೆಯಲ್ಲ, ನೀವು ಎಲ್ಲ ಹೋಗಿ ಯಾವುದೋ ಆಫೀಸಲ್ಲಿ ಇದು ಸರ್ಕಾರಿ ಅಥವಾ ಖಾಸಗಿ ಕಂಪ್ನಿ ಕೆಲಸ ಮಾಡಿದ್ರೆ 15,000 ರಿಂದ 30,000 50,000 ಭಾಳ ಇಂಜಿನಿಯರು ತುಂಬಾ ಅವನು ಬುದ್ಧಿವಂತ, ಯಾವುದೋ ಒಳ್ಳೆ ಕಂಪನಿ ಜಾಸ್ತಿ ಕೇಳಿದ್ರೆ 7 ಲಕ್ಷ ಕೆಲಸ ಸಿಗುತ್ತೆ. ಸೊ ನೀವು ಅವೆಲ್ಲ ನಿಮ್ಮ ಓದಿಗೆ ತಕ್ಕಂತೆ 10% ಕೆಲಸ ಸಿಗಲ್ಲ. ಇನ್ನು 90% ಈ ಥರದ ಮಹಿಳೆಯರಿರ್ಬೋದು, ಪುರುಷರಿರ್ಬೋದು, ಯುವಕರಿರ್ಬೋದು, ಉದ್ಯಮಿ ಆದರೆ, ಉತ್ಪಾದಕರಾದರೆ ರೈತರು ಬೆಳೀತಾರಲ್ಲ ಅದಕ್ಕೆ ಸಂಸ್ಕರಣೆ ಆಗುತ್ತೆ, ಅದಕ್ಕೆ ಮಲ ಮೌಲ್ಯವರ್ಧನೆ ಮಾಡ್ತೀರಾ, ಅದಕ್ಕೆ ಮಾರುಕಟ್ಟೆ ಕಲ್ಪಿಸ್ಕೊಡ್ತೀರಾ, ಅದಕ್ಕೆ ರೇಟ್ 1-4 ಲಕ್ಷಗೆ ರೈತರಿಗೆ ಅನುಕೂಲ ಆಗುತ್ತೆ, ನೀವು ಅದ್ರ ಲಾಭ ಪಡ್ಕೋತೀರಾ, ನಿಮಗೆ 4-5 ಜನಕ್ಕೆ ಕೆಲಸ ಕೊಡ್ತೀರಾ. ಸೊ ನೀವು ಎಲ್ಲೋ ಕೆಲಸ ಮಾಡೋದು, ನೀವೇ ಒಂದು ಕಂಪ್ನಿ ತೆಗಿತೀರಾ. ಸೊ ನಿಮಗೆ ಎಷ್ಟೆಲ್ಲ ಅನುಕೂಲ ಆಗುತ್ತೆ ಅಂತ ಅದು ಹೇಳಲಿಕ್ಕೆ ಭಾಳ ಟೈಮ್ ಬೇಕಾಗುತ್ತೆ, ಭಾಳ ವಿಚಾರಗಳಿವೆ. ಇದಕ್ಕೆ ಎಫೆಕ್ಟು ಇಡೀ ಜಿಲ್ಲೆ 31 ಜಿಲ್ಲೆ ನಮ್ಮ ಸುಪ್ರಕಾಶ್ ಕಾರ್ಯಕ್ರಮ ಮಾಡ್ತಾ ಇದಕ್ಕೆ ಎಫೆಕ್ಟ್ ಅಲ್ಲಿ ಎಲ್ಲ ಯುವಕರಿಗೆ ನಾವು ಒಂದು 6,000 ಜನ ನಿಮ್ಮ ಥರ ಉತ್ಪಾದಕರನ್ನ ನಾವು ಪ್ರೋಸೆಸ್ ಮಾಡಬೇಕು, ಪ್ರೋತ್ಸಾಹ ಮಾಡಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಾ ಇದ್ದೀವಿ. 15 ಲಕ್ಷ ಒಂದೊಂದು ಕಂಪ್ನಿಗೆ 9 ಲಕ್ಷ ಸೊ ನಮ್ಮ ರಾಜ್ಯ ಸರ್ಕಾರದ್ದು, 6 ಲಕ್ಷ ಕೇಂದ್ರ ಸರ್ಕಾರದ್ದು, 15 ಲಕ್ಷ ದುಡ್ಡು ಕೊಡ್ತೀವಿ. ಇಡೀ ರಾಷ್ಟ್ರದಲ್ಲಿ ಹೆಚ್ಚಾಗಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ, ಕೇಂದ್ರ 60% ಕೊಟ್ಟರು, ರಾಜ್ಯ 40% ಕೊಟ್ಟಿದ್ದು. ಈಗ ಕರ್ನಾಟಕದಲ್ಲಿ ಮಾತ್ರ ನಾವು 60% ಕೊಟ್ಟಾಗಲೇ ಅವ್ರು 40% ಕೊಡ್ತೀವಿ. ನಾವು ಇದಕ್ಕಿಂತ ನಿಮಗೆ ಯಾವ ರೀತಿ ಬೆಂಬಲಕ್ಕೆ ನಿಂತ್ಕೋಬೇಕು ನನಗೆ ಗೊತ್ತಾಗಲ್ಲ. ನಾನು ಕೃಷಿ ಸಚಿವ ಆಗಿದ್ದೀನಿ, ಎಲ್ಲ ಟೈಮ್ಗಳು ನಿಮಗೆ ಅವಕಾಶ ಸಿಕ್ಕಲ್ಲ, ನೀವು ಏನು ಬೇಕಾದ್ರೂ ಮಾಡಿ. ನಮ್ಮ ಆಶೀರ್ವಾದ ಯಾವ ಟೈಮ್ಗೆ ಖರ್ಚು ಮಾಡಪ್ಪ ಅಂದ್ರೆ ಖರ್ಚು ಮಾಡೋಕ್ಕಾಗಲ್ಲ ಸರ್ ಅಂತ ಅಂತಿದ್ದೆ. ವಾಟರ್ ಶೆಡ್ಡಲ್ಲಿ ಇರ್ಬೋದು, ಕೃಷಿ ಇಲಾಖೆಯಲ್ಲಿ ಇರ್ಬೋದು. ಈಗ CEO ಒಳ್ಳೆಯ CEO ಬಂದವರೇ ನೀವೇ ಹೇಳ್ತೀರಾ, ನರೇಗಾನು ಇದಕ್ಕೆ ಉಪಯೋಗಿಸ್ಕೊಳ್ಳಿ. ಮತ್ತು 6 ಮಾರ್ಟ್ ಅಂತ ಏನು ಇದೆ ಅದು ನರೇಗಾದಲ್ಲೂ ಸಹ ಕನ್ವರ್ಜೆಂಟ್ ಮಾಡ್ತೀನಿ ಅಂತ ಹೇಳಿದ್ರು, ಎಲ್ಲದರಲ್ಲಿ ಮಾಡ್ತೀನಿ ಅಂತ ಹೇಳಿದರೆ ಈ ಥರದ್ದು ಉಪಯೋಗಿಸ್ಕೊಳ್ಳಿ. ನಾನು ಇಡೀ ರಾಜ್ಯಕ್ಕೆ ಕೃಷಿ ಸಚಿವನಾಗಿ ಕೆಲಸ ಮಾಡ್ತೀನಿ, ಮಂಡ್ಯಕ್ಕಲ್ಲ. ಆದರೆ ಮಂಡ್ಯಕ್ಕೆ ನೀವು ಉಪಯೋಗಿಸ್ಕೊಂಡ್ರೆ ಒಂದು ಸ್ವಲ್ಪ ಹೆಚ್ಚು ಪ್ರೋತ್ಸಾಹ ಮಾಡ್ತೀನಿ, ಸ್ವಲ್ಪ ಹೆಚ್ಚು ನಿಮಗೆ ಬೇರೆ ಜಿಲ್ಲೆಗಿಂತ ಬೇರೆ ತಾಲೂಕಿಗಿಂತ ಒಂದು ಸ್ವಲ್ಪ ತಗೊಂಡ್ರಪ್ಪ ಆಯಿತು, ನಮ್ಮ ಅಧಿಕಾರಿಗಳು ಬರೀ ಮಂತ್ರಿಯವ್ರ ಜಿಲ್ಲೆ ಏನೋ ಒಂದು ಸ್ವಲ್ಪ ಅನುಕೂಲ ಆಗಲಿ. ನೀವು ಎಷ್ಟು ಮಟ್ಟಿಗೆ ಆಸಕ್ತಿ ಆಯ್ತೀರಿ, ಎಷ್ಟು ಮಟ್ಟಿಗೆ ನೀವೆಲ್ಲ ಪ್ರಯತ್ನ ಮಾಡ್ತೀರಿ ಅದನ್ನು ಸೊ ನಾವು ಖಂಡಿತ ಮಾಡ್ತೀವಿ. ಏನೋ 1 ಕೋಟಿ ರೈತ ಮಾಟಿಗೆ ಅನುದಾನ ಕೇಳಿದ್ರೆ ಅದನ್ನು ನೋಡ್ತೀನಿ. ಸೊ ನಮ್ಮ ಯಾವ್ಯಾವುದ್ರಲ್ಲಿ ಏನು ಮಾಡೋಕ್ಕೆ ಸಾಧ್ಯ ಅನ್ನೋದ್ರ ಬಗ್ಗೆ ನಮ್ಮ ಆಕಾಶವಾಣಿ ಮೈಸೂರು ಅವರು ಸಹ ಇದಕ್ಕೆ ಭಾಳಷ್ಟು ಒಂದು ವಾರದಿಂದ ಸತತವಾಗಿ ಈ ಒಂದು ಪ್ರಯತ್ನದಲ್ಲಿದ್ದಾರೆ, ಅವ್ರಿಗೂ ಸಹ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಮತ್ತು ನಾನು ಬೆಲ್ಲದ ನಾಡು ರೈತರ ಉತ್ಪಾದಕರ ಕಂಪನಿ ಒಕ್ಕೂಟ, ಸೊ ಇವೆಲ್ಲ 6 ಮಾರ್ಟ್ಗೆ ಹೆಚ್ಚು ಇದನ್ನು ಮಾಡ್ತೀನಿ. ಜೊತೆಗೆ ಇದು ಮುಖ್ಯವಾಗಿ ಕೃಷಿ ಹಿಂದೆಗಿಂತಲೂ ಪ್ರಾಮುಖ್ಯತೆಯನ್ನು ಹೊಂದಿರ್ತಕ್ಕಂಥದ್ದು ಸತ್ಯ ನಾನು ಹೇಳಿದೆ. ಇವತ್ತು ಶುಗರ್ ಹಾರ್ವೆಸ್ಟ್ ಕೊಡ್ತಿದ್ದೀವಿ, ಪ್ಯಾಡಿ ಹಾರ್ವೆಸ್ಟ್ ಕೊಡ್ತಿದ್ದೀವಿ, ನೀವು ಲೇಬರ್ ಬರಲ್ಲ ಅಂತಂದರೆ ನಾಟಿ ಮಾಡೋ ಮಿಷನ್ ಕೊಡ್ತೀವಿ, ಎಲ್ಲ ಸಬ್ಸಿಡಿ 50%. 1 ಕೋಟಿ ಮಿಷನ್ನು ಶುಗರ್ ಹಾರ್ವೆಸ್ಟ್ ಮಿಷನ್ ತಗೋತೀನಿ ಅಂದರೆ 50 ಲಕ್ಷ ಸಬ್ಸಿಡಿ ಯಾರು ಕೊಡ್ತಾರೆ? ನೀವು ಕೊಡ್ತೀರಪ್ಪ, ನಾವು ಕೊಡ್ತೀವಿ ಅಂದರೆ ನಿಮ್ಮ ಪದಾರ್ಥನೇ ನಾಯಿಲ್ಲದು. ನಿಮ್ಗೇನಾಗುತ್ತೆ ದಯಮಾಡಿ, ನಾವಿಲ್ಲಿ ಇಂತಿದ್ದೀವಿ, ಇದೇನು ಶಾಶ್ವತ ಅಲ್ಲ. ನನಗೆ ಮೈಕು ಯಾವಾಗ ಬೇಕಾದ್ರೂ ಅಧಿಕಾರ ಹೋಗುತ್ತೆ, ಅಧಿಕಾರ ಬರುತ್ತೆ, ಯಾವುದು ಶಾಶ್ವತ ಅಲ್ಲ. ನಾನು ಅಲ್ಲಿ ಕೂತಿದ್ದ ದಿವಸನೂ ನೋಡಿದ್ದೀನಿ, ಇಲ್ಲಿ ನಿಂತಿದ್ದ ದಿವಸನೂ ನೋಡಿದ್ದೀನಿ. ಗೊತ್ತಾಯ್ತಾ? ಸ್ವಲ್ಪ ನಾವು ರೈತರ ಕೆಲಸ, ರೈತರ ಕಸ್ಬು, ರೈತರ ಕುಟುಂಬದಿಂದ ಬಂದಿರತಕ್ಕಂಥ ನೀವೆಲ್ಲ ಸಹ ಯುವಕರು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿ, ಭಾರತದಲ್ಲಿ ಉತ್ಪಾದನೆ ಹೆಚ್ಚುತ್ತಾ ಇದೆ, ಅದಕ್ಕೆ ಮೌಲ್ಯವರ್ಧನೆ ಬಗ್ಗೆ ಹೆಚ್ಚು ಗಮನ ಹರಿಸಿದ್ರೆ ರೈತರಿಗೆ ಅನುಕೂಲ ಆಗುತ್ತೆ, ಅದನ್ನು ನೀವು ಹೆಚ್ಚು ಆಸಕ್ತಿ ವಹಿಸಿ ಸುಸ್ಥಿರ ಕೃಷಿ ಬಗ್ಗೆ ಗಮನ ಹರಿಸ್ಬೇಕು. ಸಾವಯವ ಸಮಗ್ರ ಬೇಸಾಯ ಅದು ಬಹಳ ಇಂಪಾರ್ಟೆಂಟು. ಪ್ರತಿಯೊಬ್ಬರೂ ಈ ಸಮಗ್ರ ಕೃಷಿಗೆ ಒಂದು ಸ್ವಲ್ಪ ನೀವು ಡೈವರ್ಟ್ ಆಗಲೇಬೇಕು. ಅದು ಮಾಡಿ ನಿಮ್ಮ ಬದುಕು ಭಾಳ ಹಸ್ತ ಆಗುತ್ತೆ, ನಿಮ್ಮ ಬದುಕು ಭಾಳ ಒಳ್ಳೆ ರೀತಿಯಲ್ಲಿ ಇದಾಗುತ್ತೆ. ಕೃಷಿಯನ್ನು ಉದ್ಯಮಿಯಾಗಿ ಪರಿವರ್ತಿಸಲು ಅವಕಾಶಗಳಿವೆ, ಈ ಥರದ್ದೆಲ್ಲ ಅವಕಾಶಗಳು, ಇದನ್ನು ನೀವೆಲ್ಲರೂ ಸಹ ಪಡ್ಕೋಬೇಕು. ಯುವ ಪದವೀಧರರು ನಿಮ್ಮ ಒಂದು ಇವತ್ತು ಸೈನ್ಸಿಸ್ಟು, ಎಂ ಎಸ್ ಸಿ ಬಿ ಎಸ್ ಸಿ ಪಿ ಎಚ್ ಡಿ ಮಾಡಿದ್ರು ಕೃಷಿ ಮಾಡೋದು ಎಷ್ಟೋ ಜನವರು ನೀವು ಆ ಥರದ ಆಸಕ್ತಿ ವಹಿಸಿ ಹೈನುಗಾರಿಕೆ ಅದರ ಬಹಳ ಅನುಕೂಲ ಆಗುತ್ತೆ. ರೈತಾಪಿ ಕುಟುಂಬಗಳ ಆರ್ಥಿಕ ಸಬಲೀಕರಣಕ್ಕೆ ಬಹುದೊಡ್ಡ ಒಂದು ಪಾಲು ಕೃಷಿನಲ್ಲಿ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಎಲ್ಲ ಪ್ರಯತ್ನ ಮಾಡಿದ್ರು ರೈತರ ಮಕ್ಕಳ ಶಿಕ್ಷಣಕ್ಕೆ ಹೈನುಗಾರಿಕೆ ಬಹಳ ಪ್ರಮುಖವಾಗಿ ಇವತ್ತು ನಿಮ್ಮೆಲ್ರಿಗೂ ಅನುಕೂಲ ಆಗ್ತಾ ಇರೋದು. ಡೈರಿ ಉದ್ಯಮ ಬಹಳ ಅನುಕೂಲ ಆಗುತ್ತೆ. ಇವತ್ತು ಡೆಲ್ಲಿನಲ್ಲಿ ನಮ್ಮ ಮಂಡ್ಯ ಹಾಲನ್ನ ಮಾರುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಇದು ಬೇರೆ ಬೈ ಪ್ರಾಡಕ್ಟನ್ನು ನಾವು ಮಾಡ್ತಾ ಇದ್ದೀವಿ. 5 ರೂಪಾಯಿ ಸಹಾಯಧನವನ್ನು ಸರ್ಕಾರದಲ್ಲಿ ಕೊಡ್ತಾ ಇದ್ದೀವಿ. ಇದೆಲ್ಲ 5 ಗ್ಯಾರಂಟಿ ಪ್ರತಿಯೊಬ್ಬರಿಗೂ 2000 ರೂಪಾಯಿ ಕರೆಂಟ್ ಫ್ರೀ, ಅಕ್ಕಿ, ಬಸ್ ಚಾರ್ಜ್ ಇಲ್ಲ. ಈ ಎಲ್ಲ ಯಾವುದೋ ಕಾಲದಲ್ಲಿ ಹಿಂದೆ ಹೌದು, ನಾಳೆ ನಮ್ಮ ವಿರೋಧಿಗಳು ಟೀಕೆನು ಮಾಡ್ಬೋದು ಅಥವಾ ವಿರುದ್ಧವಾಗೂ ಮಾತಾಡ್ಬೋದು. ಅವು ಏನಿನ್ ರಾಮರಾಜ್ಯ ಅಂತ, ರಾಮರಾಜ್ಯ ಅಲ್ಲದೇ ಇದ್ರು ರಾಮರಾಜ್ಯ ಮಾಡುವಂಥ ಪ್ರಯತ್ನದಲ್ಲಿ ನಾವಿದ್ದೀವಿ. ರಾಮರಾಜ್ಯ ಮಾಡುವಂಥ ಪ್ರಯತ್ನದಲ್ಲಿ ನಾವಿದ್ದೀವಿ. ನಮ್ಮ ಈಗ ಇಲ್ಲಿರೋರು ನಿಮ್ಮಿಂದ ಬಂದಿರೋರೆ, ಅಲ್ಲಿರೋರು ನಿಮ್ಮಿಂದ ಬಂದಿರೋರೆ, ಅಧಿಕಾರಿಗಳಾಗಲಿ ರಾಜಕಾರಣಿಗಳಾಗಲಿ ಅಥವಾ ಎಲ್ಲರೂ ನಿಮ್ಮ ಹಳ್ಳಿಯಿಂದನೇ ಇಲ್ಲಿಗಂಟ ಬಂದು ಕೆಲವರಿಗೆ ಅವಕಾಶ ಸಿಕ್ಕಿದೆ, ಕೆಲವರಿಗೆ ಅವಕಾಶ ಸಿಕ್ಕಿದೆ. ಆದರೆ ನಾವೆಲ್ಲರೂ ನಮ್ಮ ಕೈಯಾಲಾದಷ್ಟು ಮಟ್ಟಿಗೆ ಶಕ್ತಿ ಮೀರಿ ಈ ರಾಜ್ಯದ ಆರ್ಥಿಕ ಪ್ರತಿಯೊಂದು ಕುಟುಂಬ ಸಬಲೀಕರಣ ಆಗಬೇಕು, ಪ್ರತಿಯೊಂದು ಕುಟುಂಬ ಬದುಕಿನಲ್ಲಿ ಒಂದು ಸುಸ್ಥಿರತೆಯನ್ನು ಕಾಣಬೇಕು ಮತ್ತು ನಮ್ಮ ಏನು ಉತ್ಪಾದನೆ ಇದೆ, ಇವತ್ತು ಕಳೆದ ಬಾರಿ 1,51,000 ಮೆಟ್ರಿಕ್ ಟನ್ ಆಹಾರ ಉತ್ಪಾದನೆ ಆಗಿತ್ತು, ಅದನ್ನು ಇನ್ನೂ ಹೆಚ್ಚು ಮಾಡಬೇಕು. ನಾವು ಎಕ್ಸ್ಪೋರ್ಟ್ ಏನು ಮಾಡ್ತಾ ಇದ್ದೀವಿ ಅದನ್ನು ಹೆಚ್ಚು ಎಕ್ಸ್ಪೋರ್ಟ್ ಮಾಡಲಿಕ್ಕೆ ನಾವು ತಯಾರಾಗಬೇಕು. ಪ್ರತಿಯೊಂದು ಕುಟುಂಬ, ಪ್ರತಿಯೊಂದು ಯುವಕರಿಗೂ ಸಹ ಸದಾವಕಾಶಗಳನ್ನ ರಾಜ್ಯ ಸರ್ಕಾರದಿಂದ ಸದುಪಯೋಗ ಪಡಿಸ್ಕೋಬೇಕು ಅನ್ನೋ ಒಂದು ನಮ್ಮ ಕಾರ್ಯಕ್ರಮ. ಈ ಒಂದು ಉತ್ಪಾದಕರ ಸಂಘಟನೆ ಏನಿದೆ, ಈ ಸಂಘಟನೆಗೆ ನಮ್ಮ ಜಿಲ್ಲಾಧಿಕಾರಿಗಳು ಸಿ ಒ ಎಲ್ಲ ಇದ್ದಾರೆ, ನಮ್ಮ ಜೆ ಡಿ ಅವರು ಇದ್ದಾರೆ. ನೀವೇನೆಲ್ಲ ನಿಮಗೆ ಬೇಕೋ ಪ್ರೋತ್ಸಾಹ ಇಡೀ ನೀವು 6 ಸಂಘಕ್ಕಲ್ಲ ಇನ್ನೂ 50 ಸಂಘಕ್ಕೆ ನಾವು ಕೊಡ್ತೀವಿ, ನಮಗೆ ತೊಂದರೆ ಇಲ್ಲ, ಕೊಡ್ತೀವಿ. ದಯಮಾಡಿ ಅದರ ಉಪಯೋಗವನ್ನು ನೀವೆಲ್ಲರೂ ಪಡ್ಕೋಬೇಕು ಅಂತೇಳಿ ವಿನಂತಿ ಮಾಡಿ ಕೆ ಆರ್ ಎಸ್ ಅಲ್ಲಿ ಒಳ್ಳೆ ನೀರು ಬರ್ತಾ ಇದೆ, ಅದನ್ನು ಉಪಯೋಗಿಸ್ಕೊಳ್ಳಿ. ನೀರು ನೋಡಿದ ತಕ್ಷಣ ನೀರು ಗದ್ದೆಯಲ್ಲಿ ಇರಬೇಕು, ಅದಲ್ಲ. ನೀರು ಎಷ್ಟು ಕಡಿಮೆ ಉಪಯೋಗಿಸ್ತೀರೋ ಅಷ್ಟು ನಿಮ್ಮ ಬೆಳೆ, ನಿಮ್ಮ ಭೂಮಿ, ಇಳುವರಿ ಎಲ್ಲಕ್ಕೂ ಅನುಕೂಲ ಆಗುತ್ತೆ. ಅದನ್ನು ಅರ್ಥ ಮಾಡ್ಕೊಳ್ಳಿ. 1 ಎಕರೆ ಮಾಡಿ, 5 ಎಕರೆ ಇದ್ರೆ 1 ಎಕರೆ ಬರೀ ತೇವಾಂಶದಲ್ಲೇ ಮೇಂಟೈನ್ ಮಾಡಿ ಬೆಳೆದಿ, 1 ಎಕರೆ ನೀರು ಬರೀ ನೀರನ್ನೇ ಹರಿಸಿ, ಅದಕ್ಕೂ ಅದಕ್ಕೇನು ವ್ಯತ್ಯಾಸ ಅಂತ ಕಂಡುಹಿಡಿದಿ. ಸೊ ಇವತ್ತು ಈ ಒಂದು ಕಾರ್ಯಕ್ರಮ ಬಹಳ ನನಗೆ ಸಂತೋಷ ಆಯ್ತು ಅಂತ ಹೇಳಬೇಡ. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಉಪಸ್ಥಿತರಿದ್ದ ಮೈಸೂರು ಆಕಾಶವಾಣಿಯ ಉಪನಿರ್ದೇಶಕರಾದ ಉಮೇಶ್ ಎಸ್ಎಸ್ ತಮ್ಮ ಅತಿಥಿ ಭಾಷಣದಲ್ಲಿ ಎಲ್ಲರಿಗೂ ನಮಸ್ಕಾರ, ವೇದಿಕೆಯಲ್ಲಿರುವವರಿಗೆಲ್ಲ ನಮಸ್ಕಾರ. ತಮಗೆಲ್ಲ ಗೊತ್ತಿದೆ ಮೈಸೂರು ಆಕಾಶವಾಣಿ ಕೇಂದ್ರ 1 ವರ್ಷ ಕಾಲ ನಮ್ಮ ಕಂಪನಿ ಅನ್ನುವಂತಹ ಕಾರ್ಯಕ್ರಮ ಸರಣಿಯನ್ನು ರೈತ ಉತ್ಪಾದಕ ಕಂಪನಿಗಳನ್ನು ಏಳಿಗೆಗಾಗಿ ಅಥವಾ ಅದನ್ನು ಉಳಿಸೋದಕ್ಕಾಗಿ ಅಥವಾ ಅದನ್ನು ಹೊಸದಾಗಿ ಹುಟ್ಟು ಹಾಕೋದಕ್ಕಾಗಿ ಯಾವ ರೀತಿಯ ಪ್ರಯತ್ನಗಳು ಮಾಡಬೇಕು, ಯಾವ ರೀತಿಯ ಈಗಿರುವಂತಹ ಕಂಪನಿಗಳನ್ನು ಪೋಷಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಮಾಹಿತಿಯುಕ್ತವಾದಂತಹ ಕಾರ್ಯಕ್ರಮ ನಮ್ಮ ಕಂಪನಿ ಅನ್ನೋದನ್ನು 1 ವರ್ಷ ಕಾಲ ನಾವು ಪ್ರಸಾರ ಮಾಡಿದೆ. ಇದರ ರೂವಾರಿ ನನ್ನ ಸಹೋದ್ಯೋಗಿ ಶ್ರೀಯುತ ಕೇಶವಮೂರ್ತಿಯವರು. ಕೇಶವಮೂರ್ತಿ ಅವರಿಗೆ ಒಂದು ದೊಡ್ಡ ಚಪ್ಪಾಳೆ ತರಲ್ಲ ಕೊಟ್ಟಿದೆ. ಎಲ್ಲರಿಗೂ ಕೂಡ ಐಡಿಯಾಗಳು ಬರುತ್ತೆ, ತಲೆಯಲ್ಲಿ ಯೋಚನೆಗಳು ಇರುತ್ತೆ, ನಿಮಗೂ ಬರುತ್ತೆ, ಎಲ್ಲರಿಗೂ ಬರುತ್ತೆ. ಆದರೆ ಯಾವುದೇ ಒಂದು ಐಡಿಯಾ ತಲೆಗೆ ಬಂದಾಗ ಅದನ್ನು ಅನುಷ್ಠಾನ ಮಾಡೋದಿದೆಯಲ್ಲ, ಅನುಷ್ಠಾನ ಮಾಡೋ ವ್ಯಕ್ತಿ ಮಾಡಿ ಅದರಲ್ಲಿ ಯಶಸ್ಸು ಸಾಧಿಸ್ತಾರಲ್ಲ, ಅದು ಬಹಳ ಮುಖ್ಯ ಆಗುತ್ತೆ. ನಮಗೆಲ್ಲ ಸಾಕಷ್ಟು ಐಡಿಯಾಗಳಿದೆ, ಆದರೆ ಎಷ್ಟೋ ಐಡಿಯಾಗಳು ನಾವು ಅನುಷ್ಠಾನಕ್ಕೆ ತರಂದೆ ಸಾಧ್ಯನೇ ಆಗಿರಲ್ಲ. ಅದಕ್ಕೆ ಸಾಕಷ್ಟು ಕಾರಣಗಳಿರಬಹುದು, ಪೂರಕ ವಾತಾವರಣ ಇಲ್ಲದೇ ಇರುವಂಥದ್ದು ಅಥವಾ ಸಹಕಾರ ಸಿಗದೇ ಇರುವಂಥದ್ದು ಈ ರೀತಿ ಎಲ್ಲ ಇರ್ಬೋದು. ಆದರೆ ಈ ಒಂದು ನಮ್ಮ ಕಂಪನಿ ಕಾರ್ಯಕ್ರಮ ಸಾಕಷ್ಟು ಯಶಸ್ಸನ್ನು ಕಂಡಿದೆ. ನಾವು ಈ ಒಂದು ಕಾರ್ಯಕ್ರಮ ಸರಣಿಯನ್ನು ಸಿ ಎಫ್ ಪಿ ಆರ್ ಐ ಮೈಸೂರಿನ ಜರ್ನಲಿಸಮ್ ಡಿಪಾರ್ಟ್ಮೆಂಟು, ಮೈಸೂರು ವಿಶ್ವವಿದ್ಯಾಲಯ ಜರ್ನಲಿಸಮ್ ಡಿಪಾರ್ಟ್ಮೆಂಟ್, ಡಿಪಾರ್ಟ್ಮೆಂಟು ಮತ್ತು ಮಹೇಶೇಂದ್ರ ಗುರು ಅವರ ವಿಕಸನ ಸಂಸ್ಥೆ ಮೂಲಕ ಆಯೋಜನೆ ಮಾಡಿದ್ದೀವಿ. ನಮಗೆಲ್ಲ ಸಾಕಷ್ಟು ಪ್ರಯೋಜನ ಆಗಿರಬೇಕು ಅಂತ ಅಂದ್ಕೊಂಡಿದ್ದೀವಿ. ನಾವೆಲ್ಲ ಕೇಳಿದ್ದೀರ ಈ ಕಾರ್ಯಕ್ರಮ ಸಾಕಷ್ಟು ಪ್ರಯೋಜನ ಆಗಿದೆ, ಕೆಟ್ಟರೆಲ್ಲ ಹೇಳ್ತಾ ಇದ್ದಾರೆ. ಇದು ನಮ್ಮ ಉದ್ದೇಶ. ಯಾವುದೇ ಒಂದು ಮಾಹಿತಿಯನ್ನು ನಾವು ಕೊಡ್ತೀವಿ, ಆದರೆ ಅದು ತಲುಪೋದು ಯಾವಾಗ ಅಂತಂದರೆ ನೀವು ಅದನ್ನು ಸ್ವೀಕರಿಸಿದಾಗ. ನೀವು ಸ್ವೀಕರಿಸಿ ಅದನ್ನು ನಿಮಗೆ ಯಾವ ರೀತಿ ಉಪಯೋಗಕ್ಕೆ ತರಬಹುದು, ಯಾವ ರೀತಿ ನಿಮ್ಮ ಜೀವನದಲ್ಲಿ ಅಥವಾ ನಿಮ್ಮ ವೃತ್ತಿಯಲ್ಲಿ ಅನುಷ್ಠಾನಕ್ಕೆ ತರಬಹುದು ಅಂತ ನಿಮಗೆ ಕಂಡುಕೊಂಡಾಗ ಮಾತ್ರ ಯಾವುದೇ ಒಂದು ಕಾರ್ಯಕ್ರಮ ಯಶಸ್ವಿಯಾಗೋದಕ್ಕೆ ಸಾಧ್ಯ. ಈ ನಿಟ್ಟಿನಲ್ಲಿ ಮೈಸೂರು ಆಕಾಶವಾಣಿ ಒಂದು ವರ್ಷ ಈ ಒಂದು ಸರಣಿಯನ್ನು ಪ್ರಾರಂಭ ಮಾಡಿದೆ. ರೈತರಿಗಾಗಿಯೇ ಮೈಸೂರು ಆಕಾಶವಾಣಿ ಸಾಕಷ್ಟು ವಿಶೇಷವಾದಂತಹ ಸರಣಿ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡ್ಕೋತಾನೆ ಬಂದಿದೆ. ಮೀನು ಕೃಷಿ ಬಗ್ಗೆ ಕಾರ್ಯಕ್ರಮ ಸರಣಿ ಪ್ರಸಾರ ಆಗ್ತಾ ಇದೆ. ಈಗ ಸಾವಯವ ಸಂಪದ ಅನ್ನುವಂತಹ ಕಾರ್ಯಕ್ರಮ ಸರಣಿ ಈ ಹಿಂದೆ ಪ್ರಸಾರ ಆಗಿತ್ತು. CSRTI ಜೊತೆ ಸೇರಿ ರೇಷ್ಮೆ ಐಸಿರಿ ಕಾರ್ಯಕ್ರಮವನ್ನು ಮಾಡಿದ್ವಿ. ಹೀಗೆ ಪ್ರತಿಯೊಂದು ವಿಭಾಗದಲ್ಲೂ ರೈತರಿಗೆ ಯಾವ ರೀತಿ ಸಹಕಾರ ಕೊಡೋದಕ್ಕೆ ಸಾಧ್ಯನೋ ಆ ನಿಟ್ಟಿನಲ್ಲಿ ಮೈಸೂರು ಆಕಾಶವಾಣಿ ತನ್ನ ಪ್ರಯತ್ನವನ್ನಂತೂ ಮಾಡ್ತಾನೆ ಇದೆ. ಆ ಪ್ರಯತ್ನದಲ್ಲಿ ಯಶಸ್ಸು ಕೆಲವು ಕಡೆ ಸಾಧ್ಯದೆ, ಆ ಯಶಸ್ಸಿಗೆ ಕಾರಣಕರ್ತರೆಲ್ಲ ತಾವೆ. ಇಂತಹ ಒಂದು ಉತ್ತಮವಾದಂತಹ ಕಾರ್ಯಕ್ರಮ ಸರಣಿ, ಯಾಕೆಂತಂದರೆ ಈ ಒಂದು ದಿನದಲ್ಲಿ ರೈತ ತನ್ನ ಮಾರುಕಟ್ಟೆಯನ್ನು ತಾನೇ ಕಂಡುಕೊಳ್ಬೇಕಾಗತ್ತೆ. ತನ್ನ ಮಾರುಕಟ್ಟೆಯನ್ನು ತಾನೇ ಕಂಡುಕೊಂಡಾಗ ಮಾತ್ರ ಆರ್ಥಿಕ ಅಭಿವೃದ್ಧಿ ಆ ರೈತನಿಗೆ ಸಾಕಷ್ಟು ಹೆಚ್ಚಾಗುತ್ತೆ. 1 ರೂಪಾಯಿ ಸಿಗೋ ಕಡೆ 5 ರೂಪಾಯಿ ಸಿಗೋ ಅವಕಾಶ ಇರುತ್ತೆ, 10 ರೂಪಾಯಿ ಸಿಗೋ ಅವಕಾಶ ಇರುತ್ತೆ, ಮಧ್ಯವರ್ತಿಗಳನ್ನು ದೂರ ಇಡೋ ಅವಕಾಶ ಇರುತ್ತೆ. ಜೊತೆಗೆ ಹಾಗೇನೆ ಜನಕ್ಕೆ, ನಮ್ಮಂತಹ ಜನಕ್ಕೆ, ಗ್ರಾಹಕರಿಗೆ ಉತ್ತಮ ಗುಣಮಟ್ಟದ ಉತ್ಪಾದಕ ವಸ್ತುಗಳು ನಮಗೆ ನೇರವಾಗಿ ರೈತನಿಂದ ಸಿಗೋದಕ್ಕೆ ಅವಕಾಶ ಆಗುತ್ತೆ. ಇದು ಬಹಳ ಮುಖ್ಯ ಆಗುತ್ತೆ. ಈಗ ಏನಾಗ್ಬಿಟ್ಟಿದೆ ಅಂತಂದರೆ, ನಾವು ಹಣ ಕೊಡ್ತೀವಿ, ಕೊಡೋದಕ್ಕೆ ತಯಾರಿದ್ದರೂ ಕೂಡ ನಿಮಗೆ ಗುಣಮಟ್ಟ ಇರುವಂತಹ ವಸ್ತುಗಳು ಮಾರುಕಟ್ಟೆಯಲ್ಲಿ ಸಿಗ್ತಾ ಇಲ್ಲ. ನಮಗೆ ಯಾವುದೇ ಒಂದು ವಸ್ತು ಬಗ್ಗೆ ಕೂಡ ಅನುಮಾನನೇ ಬರುತ್ತೆ ಕೊಂಡುಕೊಳ್ಳೋದಕ್ಕೆ ಮುಂಚೆ. ಅದು ದೂರ ಆಗಬೇಕಾದರೆ ರೈತನಿಂದ ಮಾತ್ರ ಸಾಧ್ಯ. ರೈತ ಉತ್ತಮ ಮಾರುಕಟ್ಟೆಯನ್ನು ಹೊಂದಿದರೆ ಮಾತ್ರ ಈ ರೀತಿಯಾದಂತಹ ಒಂದು ಬೆಳವಣಿಗೆ ಬರೋದಕ್ಕೆ ಸಾಧ್ಯ ಇದೆ. ಆಗ ನಮಗೂ ಸುಲಭ ಆಗುತ್ತೆ. ಇಂತಹ ರೈತನಿಂದ ಉತ್ಪಾದಕ ವಸ್ತುಗಳನ್ನು ನಾವು ಖರೀದಿ ಮಾಡಿದರೆ ನಮಗೆ ನಿರಾಳವಾಗಿರಬಹುದು, ನಮಗೆ ಗುಣಮಟ್ಟ ಇರುತ್ತೆ, ಆರೋಗ್ಯ ವೃದ್ಧಿ ಆಗುತ್ತೆ ಅನ್ನೋ ಒಂದು ಭರವಸೆ ಕೂಡ ಸಿಗುತ್ತೆ. ಜೊತೆಗೆ ನಿಮಗೂ ಕೂಡ ಒಳ್ಳೆಯ ಬೆಲೆ ಕೂಡ ಸಿಗುತ್ತೆ. ಈ ಒಂದು ಕೊಡುಕೊಳ್ಳುವಿಕೆ ಚೆನ್ನಾಗಿ ಇದ್ದಾಗ ಮಾತ್ರ ಒಂದು ಸಮಾಜದ ಬದುಕು ಹಸನಾಗಲಿಕ್ಕೆ ಸಾಧ್ಯ. ಈ ನಿಟ್ಟಿನಲ್ಲಿ ವಿಕಸನ ಸಂಸ್ಥೆ ರೈತ ಉತ್ಪಾದಕ ಸಂಸ್ಥೆಗಳ ಜೊತೆಗೂಡಿ ಸಾಕಷ್ಟು ಕೆಲಸವನ್ನು ಮಾಡ್ತಾ ಇದೆ. ಇನ್ನೂ ಯಶಸ್ಸು ಕಾಣಲಿ ವಿಕಸನ ಸಂಸ್ಥೆ ಅಂತ ನಾನು ಆಶಯ ವ್ಯಕ್ತಪಡಿಸ್ತೀನಿ. ತಮ್ಮೆಲ್ಲರಿಗೂ ಕೂಡ, ಸಾಕಷ್ಟು ರೈತ ಉತ್ಪಾದಕ ಕಂಪನಿಗಳು ಇವತ್ತು ಇಲ್ಲಿ ಸೇರಿದ್ದೀರಾ, ಹೆಚ್ಚು ಪ್ರಚಾರವನ್ನು ಕೊಡಿ. ಬರೇ ಒಂದು ಮಾರುಕಟ್ಟೆಯ ಬಗ್ಗೆ ಮಾತ್ರ ತಾವು ಕಾನ್ಸಂಟ್ರೇಟ್ ಮಾಡಿದ್ವಿ ಅಥವಾ ನಿಮ್ಮ ಮನಸ್ಸನ್ನು ಆ ಕಡೆಗೆ ಮಾತ್ರ ಕೊಡಬೇಡಿ. ಇದು ಪ್ರಚಾರದ ಯುಗ, ಪ್ರಚಾರ ಕೊಡಬೇಕು, ಇಲ್ಲಿ ಸಿಗತ್ತೆ ಅಂತ ಹೇಳಬೇಕು. ಅದು ಈಗ ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಅದು ದೊಡ್ಡ ಸಮಸ್ಯೆ ಆಗಿದೆ. ಅದರಿಂದ ಬೇರೆಯವರು ಯಾರು ಪ್ರಚಾರ ಕೊಡ್ತಾನೋ ಅವನ ವಸ್ತುಗಳು ಹೆಚ್ಚು ಮಾರಾಟ ಆಗ್ತಾ ಇದೆ. ಅವರು ಪ್ರಚಾರ ಭಾಳ ಚೆನ್ನಾಗಿ ಕೊಡ್ತಾರೆ. 1 ರೂಪಾಯಿ ವಸ್ತುನ ಅವನು ಅದು 100 ರೂಪಾಯಿಗೆ ಮಾರ್ತಾನೆ, ಅದಕ್ಕೆ ಒಳ್ಳೆ ಲೇಬಲ್ ಹಾಕ್ತಾನೆ, ಪ್ಯಾಕಿಂಗ್ ಮಾಡ್ತಾನೆ, ಅದಕ್ಕೊಬ್ಬ ಯಾರ್ದೋ ಫೋಟೋ ಹಾಕ್ತಾನೆ, ಯಾವುದೋ ಸಿನಿಮಾ ನಟಿ ಇದ್ದವ್ರು ಇವ್ರದ್ದು ಇದು ಮಾಡ, ಇದೆಲ್ಲ ಮಾಡಿ ಹೆಚ್ಚು ಮೋಸನೇ ಆಗ್ತಾ ಇದೆ. ನಮಗೆ ಗೊತ್ತಾಗ್ತಾ ಇಲ್ಲ, ಅವ್ರು ಹೇಳ್ತಾರೆ ಅಂತ ನಾವು ಕೊಂಡ್ಕೋತಾ ಇದ್ದೀವಿ. ಆದರೆ ಗುಣಮಟ್ಟದ ದೃಷ್ಟಿಯಿಂದ ತಾವು ಪ್ರಚಾರ ಕೊಟ್ಟಾಗ, ಇದು ಇಂಥ ಕಡೆ ಸಿಗತ್ತೆ ಅನ್ನೋದು ಹೆಚ್ಚು ಪ್ರಚಾರಕ್ಕೆ ಬಂದಾಗ ನಮ್ಮ ಗ್ರಾಹಕರಿಗೂ ಕೂಡ ಸುಲಭವಾಗಿ ನೇರವಾಗಿ ಅಲ್ಲಿಗೆ ಬರ್ತಾರೆ. ಆಗ ನಿಮ್ಮ ವಸ್ತುಗಳಿಗೆ ಹೆಚ್ಚು ಮಾರುಕಟ್ಟೆ ಸಾಧ್ಯ ಅಂತ ನನ್ನ ಒಂದು ನಂಬಿಕೆ. ಇದರಲ್ಲೆಲ್ಲ ತಾವೆಲ್ಲ ಯಶಸ್ವಿಯಾಗಿ ರೈತ ಉತ್ಪಾದಕ ಸಂಸ್ಥೆಗಳು ಇನ್ನೂ ಹೆಚ್ಚು ಹೆಚ್ಚು ಬೆಳೀಲಿ. ನಮ್ಮ ದೇಶೀ ಉತ್ಪನ್ನಗಳನ್ನು ನಮ್ಮ ದೇಶದವರು ನಾವುಗಳೇ ಮಾತ್ರ ತಿನ್ನಬೇಕು. ನಾವುಗಳ ನಿಮಗೂ ಕೂಡ ಎಕ್ಸ್ಪೋರ್ಟ್ ಮಾಡಿದಾಗ ಸಾಕಷ್ಟು ಹಣ ಸಿಗಬೇಕು. ಸೊ ವಿದೇಶಿ ವಸ್ತುಗಳನ್ನು ಈ ಒಂದು ಸ್ವಾತಂತ್ರ್ಯ ದಿನಾಚರಣೆ ಆದಷ್ಟು ಕೂಡ ನಾವು ಕಡಿಮೆ ಮಾಡೋಣ. ನಮ್ಮ ಉತ್ಪನ್ನಗಳನ್ನು ನಾವು ತಿನ್ನೋಣ, ಅನ್ನೋ ಒಂದು ಪ್ರಮಾಣ ಮಾಡ್ಕೋತಾ ಮನಸ್ಸಿನಲ್ಲೇ ನಾವು ಈ ಒಂದು ಕೆಲಸವನ್ನು ಶುರು ಮಾಡೋಣ, ಇನ್ನೂ ಗಟ್ಟಿಯಾಗಲಿ, ನಮ್ಮ ಕಂಪ್ನಿ ಇನ್ನೂ ಜೋರಾಗಲಿ ಅಂತ ಒಂದು ಆಶಯದೊಂದಿಗೆ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ನಮ್ಮ ಕಂಪನಿ ಬಾನುಲಿ ಸರಣಿಯ ಬಗ್ಗೆ ಮೈಸೂರು ಆಕಾಶವಾಣಿಯ ಕಾರ್ಯಕ್ರಮ ನಿರ್ವಾಹಕರಾದ ಎನ್ ಕೇಶವಮೂರ್ತಿ ಮಾತನಾಡಿದರು. ರೈತ ಅವನ ಉತ್ಪನ್ನಗಳನ್ನು ಇಲ್ಲಿಯೇ ತಂದು ಮಾರುವಂತಹ, ಅದು ವಿಶೇಷವಾಗಿ ರೈತ ಉತ್ಪಾದನಾ ಕಂಪನಿಗಳು, ಒಬ್ಬೊಬ್ಬ ರೈತನ ಅಂತ ಅನ್ಕೋಬೇಡಿ, ರೈತ ಉತ್ಪಾದನಾ ಕಂಪನಿಗಳು, ಹಾಗೆ ನಿಮ್ಮ ಸಂಜೀವಿನಿ ಸ್ವಸಹಾಯ ಗುಂಪಿನ ಸದಸ್ಯ ಮಹಿಳೆಯರು ಉತ್ಪಾದನೆ ಮಾಡಿರುವಂತಹ ಉತ್ಪನ್ನಗಳ ಒಂದು ವೈಶಿಷ್ಟ್ಯಪೂರ್ಣವಾದ ಮಾರುಕಟ್ಟೆ ಇದಾಗ್ತದೆ. ಪಕ್ಕದಲ್ಲೇ ಗೋಡೌನ್ ಇದೆ. ಇದನ್ನ ನೀವು ಮನಸ್ಸು ಮಾಡಿದ್ರೆ, ನೀವೆಲ್ಲ ಸೇರಿ ಒಟ್ಟಾಗಿ ನಿಂತರೆ ಮಾಡೋದಕ್ಕೆ ಸಾಧ್ಯ. ಯಾರೋ ಯಾರು ಖರೀದಿ ಮಾಡಬೇಕು, ನೀವೇ ನಿಮ್ಮ ಮನೆಗಳಿಗೆ ಖರೀದಿ ಮಾಡ್ಬೋದು. ಯಾರೋ ಎಲ್ಲಿಂದಲೋ ಬಂದು ಅಭಿವೃದ್ಧಿನ ಯಾಕೆ ಮಾಡಬೇಕು, ನಾನೇ ಈಗ ಬಂದು ಕಸ ಹೊಡ್ಕೊಂಡು ಆ ಕೆಲಸವನ್ನು ಮಾಡ್ಬೋದು. ಹಾಗಾಗಿನೇ ಇದು ನಮ್ಮ ಮಾರುಕಟ್ಟೆ, ನಮ್ಮ ಕಂಪನಿ, ನಮ್ಮದೇ ಅಭಿವೃದ್ಧಿ ಅಲ್ವೇ. ಹಾಗಾಗಿ ಇವತ್ತೇ ನೀವೆಲ್ಲ ಒಂದು ಶಪಥವನ್ನು ಮಾಡ್ಬೋದೇ, ಅಕ್ಟೋಬರ್ 2 ಕಾರಸ್ವಾಡಿ ಮಹದೇವರು ಎಲ್ಲಿರ್ತಾರೋ ಗೊತ್ತಿಲ್ಲ, ಇಲ್ಲೇ ಇರ್ತಾರೆ ಅಂತ ಭಾವಿಸ್ತೀನಿ. ಇದೇ ಮಾರುಕಟ್ಟೆಗೆ ಇದೇ ಕೃಷಿ ಸಚಿವರನ್ನು ಕರೆದು ಅತ್ಯಾಧುನಿಕವಾದಂತಹ ಒಂದು ಮಾರುಕಟ್ಟೆನ ಇಲ್ಲಿ ನಾವು ಉದ್ಘಾಟನೆ ಮಾಡೋದಕ್ಕೆ ಸಾಧ್ಯವೆ? ಎಲ್ಲ ಜೋರ ತಪ್ಪಳೆ ಹೊಡೆದಿದೆ. ಹಾಗೆ ಸರ್ಕಾರ ಕೃಷಿ ಪ್ರವಾಸೋದ್ಯಮವನ್ನು ಹೆಚ್ಚು ಹೆಚ್ಚು ಪ್ರೋತ್ಸಾಹಗೊಳಿಸೋ ಪ್ರಯತ್ನ ಮಾಡ್ತಾರೆ. ನಮ್ಮ ಕಂಪನಿ ಬಾನುಲಿ ಸರಣಿಯನ್ನು ಕೇಳಿ ಬೇರೆ ಬೇರೆ ಸಂಸ್ಥೆಗಳ ಸಹಯೋಗದೊಂದಿಗೆ ಇವತ್ತು ಅಗ್ರಿಯಾನ ಅಂತ ಹೇಳಿ ಒಂದು ಪ್ರವಾಸೋದ್ಯಮ ಕಂಪನಿಯನ್ನು ಸೃಷ್ಟಿ ಮಾಡಿಕೊಂಡಿದ್ದಾರೆ. ಅದರದ್ದೇ ಒಂದು ಬ್ಯಾನರ್ ಇವತ್ತಿಲ್ಲಿ ಬಿಡುಗಡೆ ಆಯಿತು. ಈಗೇನು ನೀವು ರೈತ ಉತ್ಪಾದಕ ಕಂಪನಿಗಳನ್ನು ಮಾಡಿದ್ದೀರಿ, ಈ ಕಂಪನಿಗಳು ರೈತರ ಜಮೀನಿನಲ್ಲಿ, ಸಣ್ಣ ಮತ್ತು ಅತಿ ಸಣ್ಣ ರೈತರ ಜಮೀನಿನಲ್ಲಿ 1 or 2 or 4 ಕೊಠಡಿಗಳನ್ನು ನಿರ್ಮಾಣ ಮಾಡಿ ಬರುವಂತಹ ರೈತರಿಗೆ ಅಥವಾ ಬರುವಂತಹ ಪ್ರವಾಸಿಗರಿಗೆ ನಿಮ್ಮದೇ ವ್ಯವಸಾಯವನ್ನು ತೋರಿಸಿ, ನೀವು ಮನೆಯಲ್ಲಿ ಮಾಡುವಂಥ ರಾಗಿ ಮುದ್ದೆ ಸೊಪ್ಪಿನ ಸಾರನ್ನೇ ತಿನ್ನಿಸಿ ನಿಮ್ಮ ಮನೆಯಲ್ಲಿ ಇಟ್ಕೊಂಡು ಅದಕ್ಕೆ ದುಡ್ಡಿಸ್ಕೊಳ್ಳುವಂಥದ್ದೇ ಕೃಷಿ ಪ್ರವಾಸೋದ್ಯಮ ಅಂತ ಹೇಳಿ. ಅಂದರೆ ಒಂದ್ಸರಿ ನೀವು ಇರ್ತೀರಿ ನಿಮ್ಮ ಮನೆಗಳಲ್ಲಿ, ನೀವೇ ತಿಂತೀರೋ ಅದನ್ನೇ ಕೊಡ್ತೀರಿ, ಹಳೆ ಕಾಲದ ಎತ್ತಿನ ಗಾಡಿನಲ್ಲಿ ಅವರನ್ನು ಸುತ್ತಾಡಿಸ್ಕೊಂಡು ಬರ್ತೀರಿ. ನಿಮ್ಮೂರು ದೇವಸ್ಥಾನ, ನಿಮ್ಮೂರು ಕೆರೆ, ನಿಮ್ಮ ಅಕ್ಕಪಕ್ಕದ ಪ್ರವಾಸಿ ತಾಣಗಳು, ನಿಮ್ಮೂರ ಕಲೆ ಮತ್ತು ನಿಮ್ಮದೇ ಉತ್ಪನ್ನಗಳ ನೇರವಾದ ಮಾರಾಟ. ಇದು ಎಷ್ಟರ ಮಟ್ಟಿಗೆ ಇನ್ನು 10 ಪ್ರಸಿದ್ಧಿಗೆ ಬರುತ್ತೆ ಅಂದರೆ, 2010 ನಾವು ಮೈಸೂರು ಆಕಾಶವಾಣಿಯಿಂದ ಮೈಸೂರು ಆಕಾಶವಾಣಿ ಕೇಳಿದ್ರದ್ದು ಒಂದು ಕಂಪ್ನಿ ಮಾಡಿದ್ವಿ, ಬಾನುಲಿ ಕೃಷಿಕರ ರೈತ ಉತ್ಪಾದಕ ಕಂಪನಿ ಅಂತ. ಬಹುಶಃ ಅದೇನಾದರೂ ಇವತ್ತು ಇದ್ದಿದ್ದಿದ್ರೆ ಇಡೀ ದೇಶಕ್ಕೆ ಮಾದರಿಯಾದಂತಹ ಒಂದು ಕಂಪ್ನಿ ಆಗ್ತಾ ಇತ್ತು. ನಾನು ಯಾವಾಗಲೂ ರೈತರುಗಳಿಗೆ ಹೇಳ್ತಾ ಇರ್ತೀನಿ, ಯಾವ ಮಟ್ಟದಲ್ಲಿ ಆಲೋಚನೆ ಮಾಡಬೇಕು ಅಂದರೆ, ನಿಮ್ಮ ಮನೆ ಮುಂದೆನೇ ಒಂದು ಹೆಲಿಕಾಪ್ಟರ್ ಬಂದು ನಿಂತ್ಕೊಂಡು ಅದರಲ್ಲಿ ನೀವು ಓಡಾಡುವಂತ ಆಗ್ಬೇಕು ಅಂತ. ಅದಕ್ಕೆ ಆ ಕನಸು ಕಾಣೋ ತಪ್ಪೆ, ಯಾಕೆ ಕನಸು ಕಾಣಬಾರ್ದು? ನಮಗೇನು ಕಡಿಮೆ ಆಗಿದೆ ಅಲ್ವಾ? ಈಗ ಯಾವುದೋ ಒಬ್ಬ ರೈತ ಯಾವುದೋ ಮೂಲೆಯಲ್ಲಿದ್ದು ಹರ್ಕಲ್ ಅಲ್ಲಿ ಹರ್ಕಲ್ ಚಟ್ಟಿ ಹಾಕೊಂಡು ಒಂದು ತಲೆಗೆ ಒಂದು ಲಪಾಟೆ ಕಟ್ಕೊಂಡು ಆಕಾಸ ನೋಡ್ತಾ ಇರೋ ಚಿತ್ರವೇ ಇರಬೇಕು ರೈತ ಅಂದರೆ. ಸುಟ್ಟು ಬುಟ್ಟು ಹಾಕೊಂಡಿರೋ ರೈತ ಯಾಕಿರ್ಬಾರ್ದು ಅಂದರೆ, ಆ ಕಂಪನಿಯನ್ನು ಪದದ ಬಗ್ಗೆ ನೀವು ಆಲೋಚನೆ ಮಾಡಬೇಡಿ, ಆದರೆ ಅದರ ಬೆನ್ನ ಹಿಂದೆ ಇರುವಂತಹ ಆಶಯಗಳನ್ನು ಅರ್ಥ ಮಾಡ್ತೀವಿ. ನೀವು ದೊಡ್ಡ ಮಟ್ಟದಲ್ಲಿ ಒಬ್ಬ ಬ್ಯೂರೋಕ್ರಾಟ್ ರೀತಿಯಲ್ಲಿ ಬೆಳೀಬೇಕು, ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಬೇಕು, ನಿಮ್ಮ ನಿಮ್ಮ ಬಿಸ್ನೆಸ್ಸನ್ನು ನಿರ್ವಹಣೆ ಮಾಡೋದಕ್ಕೆ ಒಬ್ಬ MBA ಇಟ್ಕೋಬೇಕು, ಒಬ್ಬ ಚಾರ್ಟೆಡ್ ಅಕೌಂಟೆಂಟನ್ನು ನೇಮಿಸ್ಕೋಬೇಕು, ನಿಮ್ಮ ಕೈ ಕೆಳಗೆ ಆಟ ಕೆಲಸ ಮಾಡಬೇಕು. ಹೇಗಿರುತ್ತೆ ನೋಡಿ ಯೋಚನೆ ಮಾಡಿ, ಬೋರ್ಡ್ ಮೀಟಿಂಗ್ಗಳಿಗೆ ದೊಡ್ಡ ಕಾರಲ್ಲೇ ನೀವು ಹೋಗಬೇಕು, ಸೂಟು ಬೂಟೇ ಹಾಕೋಬೇಕು, ಬೋರ್ಡ್ ಮೀಟಿಂಗ್ ಫೀಸ್ ತಗೋಬೇಕು. ಈಗ ನಿಮ್ಮದೇ ಕೃಷಿ ಪ್ರವಾಸೋದ್ಯಮ ಕೇಂದ್ರಗಳಲ್ಲಿ ನಿಮ್ಮ ಮೀಟಿಂಗ್ಗಳನ್ನು ಮಾಡಬೇಕು. ಮಂಡ್ಯದ ವಿಕಸನ ಸಂಸ್ಥೆಯ ನಿರ್ದೇಶಕರಾದ ಮಹೇಶ್ ಚಂದ್ರ ಗುರು ತಮ್ಮ ಅನಿಸಿಕೆಯನ್ನ ಹಂಚಿಕೊಂಡ್ರು. 1994-95 ಮೊದಲ ಸ್ವಸಹಾಯ ಸಂಘ ಮಂಡ್ಯ ಜಿಲ್ಲೆಯಲ್ಲಿ ಶುರು ಮಾಡಿದ್ದು. ನಾನು ಅಲ್ಲಿಗೆ ಒಂದು ಸತ್ತಳಿ ಕೊಟ್ಟು ಒಂದು ಜಂತ ಮನೆ ಮೇಡಮ್, ಅದು ಕರೆಂಟು ಇಲ್ಲ, ಕಕ್ಕಸ್ ಮನೆಯೂ ಇಲ್ಲ, ಬಾತ್ರೂಮು ಇಲ್ಲ, ಅಲ್ಲಿ ವಾಸ ನಮ್ಮದು ಶೌಚಾಲಯ ಅಂದ್ರೆ ಅಲ್ಲಿ ಸಂಘಟನೆ ಮಾಡಿದ್ವಿ. ಜಿಲ್ಲೆಯ ಮೊಟ್ಟ ಮೊದಲ ಸಂಘ ಅದು. ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ಎಷ್ಟು ಸಂಘಗಳಿವೆ, ಎಷ್ಟು ಕ್ರಾಂತಿ ಆಗಿದೆ, ಎಷ್ಟು ಜನ ಉದ್ಯಮಗಳು ಉದ್ಯೋಗಗಳನ್ನು ಶುರು ಮಾಡಿದ್ದೀರಿ. ಅವತ್ತು ಅವರೇನೋ ನಾವು ಸಂಘ ಶುರು ಮಾಡದೆ ಹೋಗಿದ್ರೆ ಅಂದ್ರೆ ಯಾರಾದ್ರೂ ಮಾಡ್ತೀರ ಬೇರೆ ಪ್ರಶ್ನೆ. ನಾನು ಎಲ್ಲೋ ಒಂದು ಕಡೆ ಅದು ಮುಖ್ಯ ಇಲ್ಲಿ. ಹಾಗೆ ನಮಗೇನಂದ್ರೆ ನಾವೇನಿದ್ದೀವಿ, ಈ ಇಷ್ಟು ದೊಡ್ಡ ಜಾಗದಲ್ಲಿ ನಾವು ಎಷ್ಟು ಕೋಟಿ ವ್ಯವಹಾರ ಮಾಡ್ತೀವಿ. ನಮ್ಮ ಕಾಲೇಜಿರುವಂಥದ್ದು ಇದಾಗಲೇ ಇರೋದು ಸ್ವಾತಂತ್ರ್ಯದ ದಿವಸ, ಎಲ್ಲರಿಗೂ ಆರ್ಥಿಕ ಸ್ವಾತಂತ್ರ್ಯ ಬೇಕು. ನಾನು ಈಗಲೂ ನಿಂತಿದ್ದೆ, ನೆನ್ನೆನೂ ನೋಡ್ತಾ ಇದ್ದೆ, ಹೋಟ್ಲು ಹೋಗಬೇಕನ್ನೋ ಸಣ್ಣ ಇದ್ದಾಗ ಸುತ್ತಮುತ್ತಲಲ್ಲ ದೋಸೆ ಎಷ್ಟು, ಮಸಾಲೆ ಎಷ್ಟು, ಇಡ್ಲಿ ಎಷ್ಟು ರೇಟ್ ನೋಡ್ಬಿಟ್ಟು ಆರ್ಡರ್ ಮಾಡಬೇಕಾಗಿ. ನೀವು ಅಷ್ಟೇ ಅಂಗಡಿಗಳು ಎಲ್ಲರೂ ನೋಡ್ತೀರಿ, ರೇಟ್ ಕೇಳ್ಬಿಟ್ಟು ಒಂದೊಂದು ಸರಿ ಪಟ್ಟಿರ್ತೀವಿ ಅಲ್ವಾ? ಯಾಕೆ ಅಂತ ಹೇಳಿದ್ರೆ ನಮ್ಗೆ ಇಷ್ಟ ಇದ್ರೆ ಅದನ್ನ ಖರೀದಿ ಮಾಡೋ ಶಕ್ತಿ ನಮಗೆ ಇಲ್ಲ. ಆರ್ಥಿಕ ಸ್ವಾತಂತ್ರ್ಯ ಯಾವಾಗ ಬರೋದು ಮನುಷ್ಯನಿಗೆ? ಆರ್ಥಿಕ ಸ್ವಾತಂತ್ರ್ಯ ಬರೋದು ನಮಗೆ ಅದಕ್ಕೆ ಬೇಕಾದಂಥ ಕೌಶಲ್ಯನ ಗಳಿಸಿ ಮಾರುಕಟ್ಟೆಯಿಂದ ಸಂಪರ್ಕ ತಗೊಂಡು ನಾವು ಆದಾಯ ಗಳಿಸ್ತೀವಿ. ಹಾಗಾಗಿ ಆ ಥರ ಒಂದು ಆದಾಯ ಗಳಿಸ್ಬೇಕು ಅಂತ ಹೇಳಿದ್ರೆ ಈ ಪ್ರಸ್ತುತ ಜಗತ್ತಿನಲ್ಲಿ ಜಾಗತೀಕರಣದಲ್ಲಿ ಪ್ರತಿಯೊಬ್ಬರಿಗೂ ಮಾರುಕಟ್ಟೆ ಅನಿವಾರ್ಯ. ಹಾಗಾಗಿ ಇಲ್ಲಿ ನಾವು ಈ ಒಂದು ಮಾರುಕಟ್ಟೆಯನ್ನು ಶುರು ಮಾಡ್ತಾ ಇದ್ದೀವಿ. ಎರಡನೇದು ಏನಂತ ಹೇಳಿದ್ರೆ ನಮ್ಮ ಹಣಕಾಸು ಇದೆಯಲ್ಲ, ಈಗ ಸೊಸೈಟಿಯಲ್ಲಿ ಉದಾಹರಣೆ ತಗೊಳ್ಳಿ, ಮತ್ತು ನಾನು ಸಾಲ ಕೊಡ್ತಿದ್ದೆ ನಿಮಗೆ, ನನಗೆ 3 ರೂಪಾಯಿ 5 ರೂಪಾಯಿ 8 ರೂಪಾಯಿ ಬಡ್ಡಿ ಕೊಡ್ತಿದ್ದೆ. ಬಡ್ಡಿ ದುಡ್ಡು ಯಾರು ಬರ್ತಿತ್ತು? ನನಗೆ ಬರ್ತಿತ್ತು. ಇವತ್ತು ಬಡ್ಡಿ ದುಡ್ಡು ಯಾರು ಬರುತ್ತೆ? ಅಂದರೆ ಇದು ಪರ್ಯಾಯ ಆರ್ಥಿಕತೆ ಅಂತ. ನಮ್ಗೆ ಎಷ್ಟು ವರ್ಷ ಆದ ನಾವು ಯಾಕಿನ್ನೂ ಬಡವರಾಗಿದ್ದೀವಿ ಅಂತ ಹೇಳಿದ್ರೆ, ನಾವು ಅವತ್ತು 200 ರೂಪಾಯಿ ಕೊಡಿದ್ರೆ ಇವತ್ತು 500 ರೂಪಾಯಿ ಕೊಡಿದೆ, ಇದ್ರ ಮೇಲೆ ಅದನ್ನು ಆಚೆಗೆ ಕೊಟ್ಟಿದ್ದೀವಿ. ಏನು ತಗೊಂಡ್ರೆ ದುಡ್ಡು ಹೊರಗಡೆ ಹೋಗುತ್ತೆ. ನಮ್ಗೇನಂದ್ರೆ ಈಗ ನಮ್ಮ ಕ್ರಾಂತಿ ಏನಂತ ಹೇಳಿದ್ರೆ ಹಣಕಾಸು ನಮ್ಮ ಮಧ್ಯದಲ್ಲೇ ಹರಿಬೇಕು. ನಮ್ಮ ಮಧ್ಯದಲ್ಲೇ ಇದ್ರೆ ಅದು ನಮ್ಮ ಹತ್ರ ಕ್ರೋಢೀಕರಣ ಆಗುತ್ತೆ, ಆಗ ನಾವು ಶ್ರೀಮಂತ ಅಲ್ವಾ? ನನಗೆ ಆಚೆಗೆ ಹೋಗ್ಬಿಟ್ರೆ ಈಗ ಉದಾಹರಣೆಗೆ ನಾನು ಮೊಬೈಲಲ್ಲಿ ಕರೆನ್ಸಿ ಹಾಕೋದ್ರು ನಮ್ಮ ಎಲ್ಲಿವರೆಗೂ ಎಸ್ಎಚ್ಎ ಅದು ನಿಮಗೆ ಮಾರುಕಟ್ಟೆ ಮಾಡುತ್ತೆ, ಬಂದ ಲಾಭ ನಮ್ಮ ಮಧ್ಯದಲ್ಲೇ ಉಳಿಯುತ್ತೆ. ಬೇರೆಯವ್ರ ಹತ್ರ ಖರೀದಿ ಮಾಡಿದ್ರೆ ಬೇರೆಯವ್ರ ಹತ್ರ ಹೋಗುತ್ತೆ. ಇದನ್ನು ನಾವು ಪರ್ಯಾಯ ಆರ್ಥಿಕತೆ ಅಂತ ಹೇಳ್ತೀವಿ. ಅಂದರೆ ಈಗಿರೋದು ಕೇಂದ್ರೀಕೃತ ಮಾರುಕಟ್ಟೆ. ನಾವೇನು ತಗೊಂಡ್ರೆ ಯಾವ ದೇಶದಲ್ಲಿ 100 ಜನ ಮಾತ್ರ ಶ್ರೀಮಂತರು ಇರ್ತಾರೆ, ಎಲ್ಲ ದುಡ್ಡು ಅಲ್ಲಿ ಹೋಗುತ್ತೆ. ಈ ಕಡೆ ತಿರ್ಗದೆ ಗದ್ದರ ಅಂತ ಒಬ್ಬರು ಇದ್ರು, ಅವ್ರನ್ನ ಆಡಳಿತರು 20 ರೂಪಾಯಿ 30 ರೂಪಾಯಿ ಎಲ್ಲಿ ಯಾರು ಅಂತ ಮುದ್ದೆ ಮದ್ದು ಆತ್ಗೋರು ರೈತ ಉತ್ಪಾದಕ ಕಂಪನಿಯವರು ಪ್ರಾಣಿ ಏನು ಗೊತ್ತಾ, ಮುದ್ದೆ ರಾಗಿ ಮುದ್ದೆ ಮುದ್ದೆನೇ ಮದ್ದು ಅಂತ ಇವ್ರದ್ದು ನೀವೇ ಮಾಡಿ ನೋಡಿ. ಬ್ರಾಂಡ್ ನೇಮೇ ಎಷ್ಟು ದೇಶೀಯವಾಗಿದೆ ಅಂತ, ಬ್ರಾಂಡ್ ನೇಮೇ ಎಷ್ಟು ಆರೋಗ್ಯಕರವಾಗಿದೆ, ಎಷ್ಟು ದೇಶೀಯವಾಗಿದೆ ಅಂತ ಕೇಳುವಾಗ ನಮ್ಮದು ಆರೋಗ್ಯ ಅಂತ ಅನಿಸುತ್ತೆ. ಮುದ್ದೆ ಮದ್ದು ಅಂತ ಹೇಳಿದ್ರೆ ನಮಗೊಂಥರ ಹೌದು ಅಂತಲ್ವಾ? ಆ ಬ್ರ್ಯಾಂಡ್ ಹೆಸರು ಕೇಳಬೇಕು ನಿಮಗೆ, ಮುದ್ದೆ ಮದ್ದು ಹೀರೆ ಮಾಡಿ ಇನ್ನು ಸುಮಾರು ಮಾಡಿದ್ದಾರೆ ಇಲ್ಲಿ ಎಲ್ಲ. ಹೀಗೆ ಇವು ಈ ದೇಶೀಯ ಬ್ರ್ಯಾಂಡ್ಗಳು ನಮ್ಮನ್ನು ಎನ್ರಿಚ್ ಮಾಡುತ್ತೆ, ಮತ್ತು ಈಗ ತಿಳುವಳಿಕೆಷ್ಟು ವಾಪಸ್ ಬರ್ತಾ ಇದೆ. ಹಾಗಾಗಿ ಈ ಥರದ ಒಂದು ಮಾರುಕಟ್ಟೆಯ ಅಗತ್ಯತೆ ಇದ್ದು ಶುರುವಾಗಿದೆ. ಇದು ಇವತ್ತು ಜಿಲ್ಲಾ ಮಟ್ಟದಲ್ಲಿದೆ, ನಾಳೆ ಎಲ್ಲ ತಾಲೂಕುಗಳಲ್ಲಿ ಶುರುವಾಗಬೇಕು, ಎಲ್ಲ ಹೋಬಳಿಗಳಲ್ಲಿ ಶುರುವಾಗಬೇಕು, 234 ಗ್ರಾಮ ಪಂಚಾಯತಿಗಳಲ್ಲಿ ಶುರುವಾಗಬೇಕು. ಒಂದು ವರ್ಷ ಒಂದು ತಿಂಗಳಿಗೆ ನಮ್ಮ ವ್ಯಾಪಾರ ವಹಿವಾಟು ನಮ್ಮ ಮಾರುಕಟ್ಟೆಯಲ್ಲಿ ಕನಿಷ್ಠ 10-15 ಕೋಟಿ ಒಂದು ತಿಂಗಳಿಗೆ ಬರೀ ನಮ್ಮ ಜಿಲ್ಲೆಯಲ್ಲಿ ವ್ಯಾಪಾರ ತಿಂಗಳಿಗೆ 100 ಕೋಟಿ ಆಗಬೇಕು ಅನ್ನೋದು ಆಶಯ. ಪ್ರಾರಂಭದಲ್ಲಿ ನಾವು ಲೆಕ್ಕ ಹಾಕಿದ್ದು 234 ಗ್ರಾಮ ಪಂಚಾಯತಿ ಎಲ್ಲವೇ ನಾಳೆ ಯಾರು ರಿಲಯನ್ಸ್ ಯಾರು ಬರ್ಬೋದು, ಎಲ್ಲ ನಿಮ್ಮ ಒಕ್ಕೂಟಗಳು ಸಂಜೀವಿನಿ ಒಕ್ಕೂಟ ನಿಮ್ಮ ಹತ್ರ ದುಡ್ಡು ಇದೆ ಅಲ್ಲೇ ಪರಸ್ಪರ ಮಾಡೋದಕ್ಕೆ ಈಗಾಗಲೇ ದೇವನಹಳ್ಳಿಯಲ್ಲಿ ಎಲ್ಲ ಮಾಡಿದ್ದಾರೆ. ನೀವು ನೋಡಿ ದೇವನಹಳ್ಳಿಯಲ್ಲಿ 3 ವರ್ಷ ಅದನ್ನು ಈಗಾಗಲೇ ಪ್ರಯೋಗ ಮಾಡಿ ಒಂದು ವರ್ಷಕ್ಕೆ 34 ಲಕ್ಷ ರೂಪಾಯಿ ವ್ಯಾಪಾರ ಮಾಡೋರು ಅವರು ದೇವನಹಳ್ಳಿ ಸ್ವಸಹಾಯ ಸಂಘದ ಒಕ್ಕೂಟ ಮಾಡಿ ಸ್ವಸಹಾಯ ಸಂಘದ ಒಕ್ಕೂಟ ಒಂದು ವರ್ಷಕ್ಕೆ 34 ಲಕ್ಷ ರೂಪಾಯಿ ವ್ಯಾಪಾರ ಮಾಡೋರೆ. ಒಂದೊಂದು ಪಂಚಾಯತಿ 25 ಲಕ್ಷ ಅನ್ಕೊಳ್ಳಿ ವರ್ಷಕ್ಕೆ, 234 ಪಂಚಾಯತಿ ಎಷ್ಟು ಲಕ್ಷ ಆಯಿತು, ಎಷ್ಟು ಕೋಟಿ ಆಯಿತು. ಹೋಗಿ ಮಟ್ಟದಲ್ಲಿ ಎಲ್ಲ ಕಡೆ ಆದರೆ ನಮ್ಮ ದುಡ್ಡು ನಮ್ಮ ಮಧ್ಯನೇ ಇರುತ್ತೆ, ನಮ್ಮದೇ ಮಾರ್ಕೆಟ್ ಆಗುತ್ತೆ. ನಾಳೆ ನಾವೇನು ಬಗ್ಗೆ ಒಂದು ಎಲ್ಲರ ಉತ್ಪನ್ನಗಳಿಗೆ ಉದ್ಯೋಗಗಳು ಇಷ್ಟ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ಇದನ್ನು ಶುರು ಮಾಡಿರೋದು. ನೀವೆಲ್ಲರೂ ಇಲ್ಲಿ ಕೇಳಿದ್ರಲ್ಲ, ನೀವು ಇಲ್ಲಿದ್ದೀರಿ, ಇಲ್ಲಿಂದ ನೀವು ವಾಪಸ್ ಹೋಗುವಾಗ ನಿಮ್ಮ ನಿಮ್ಮ ಪಂಚಾಯತಿಗಳಲ್ಲಿ ಅಥವಾ ನಿಮ್ಮ ಒಕ್ಕೂಟಗಳಲ್ಲಿ ಉದ್ಯೋಗಗಳಲ್ಲಿ ಬಿತ್ತನೆಯನ್ನು ಬೀಜವನ್ನು ಬಿತ್ತಿ ಇದನ್ನು ನಾವು ಮೊಳಕೆ ಹೊಡಿಸಬೇಕು, ಮಾರ್ಕೆಟ್ ಶುರು ಆಗಬೇಕು, ಒಂದು ದೊಡ್ಡ ಕ್ರಾಂತಿ ಶುರುವಾಗಲಿ ಅಂತ ಹಾರೈಸ್ತ ಈ ಇಡೀ ಯಶಸ್ಸಿಗೆ ಈಗಾಗಲೇ ನಮಗೆ ನಮ್ಮ ಜಿಲ್ಲಾ ಪಂಚಾಯತ್ JDಯವರು ಎಲ್ಲರೂ ಇದಕ್ಕೆ ಕೈ ಜೋಡಿಸಿದ್ದಾರೆ. ಒಕ್ಕೂಟ ವಿಶೇಷವಾಗಿ ಮಾತಾಡಿದ್ರೆ ತುಂಬ ಕೆಲಸ ಮಾಡಿದ್ದಾರೆ ಎಲ್ಲರೂ. ಇನ್ನೊಮ್ಮೆ ಕೆಲಸ ಮಾಡೋದನ್ನು ಸ್ಮರಿಸೋದು ಅಭಿನಂದನೆ ಹೇಳೋದು ಕೂಡ ಒಂದು ಧರ್ಮ. ಹಾಗಾಗಿ ಅವರೆಲ್ಲರಿಗೂ ಅಭಿನಂದನೆಗಳು ಹೇಳ್ತಾ ಇದು ಯಶಸ್ಸು ಹೇಳಬೇಕು ಹಾರೈಸ್ತೀನಿ. ಸಂಜೀವಿನಿ ಮಹಿಳಾ ಸ್ವಸಹಾಯ ಗುಂಪುಗಳ ವತಿಯಿಂದ ಹಾಗೂ ಮಂಡ್ಯ ಜಿಲ್ಲೆಯ ವಿವಿಧ ರೈತ ಉತ್ಪಾದಕ ಕಂಪನಿಗಳ ಉತ್ಪನ್ನಗಳ ಪ್ರದರ್ಶನ ಹಾಗೂ ಮಾರಾಟ ಸಹ ಏರ್ಪಾಡಾಗಿತ್ತು. ಬೆಲ್ಲದ ನಾಡು ರೈತ ಉತ್ಪಾದಕರ ಸಂಸ್ಥೆಗಳ ಒಕ್ಕೂಟದ ಅಧ್ಯಕ್ಷರಾದ ಕಾರಸವಾಡಿ ಮಹಾದೇವ್ ಅವರ ನಿರೂಪಣೆಯೊಂದಿಗೆ ಸುಸೂತ್ರವಾಗಿ ಸಾಗಿದ ಕಾರ್ಯಕ್ರಮ ಅವರದೇ ವಂದನಾರ್ಪಣೆಯೊಂದಿಗೆ ಮುಕ್ತಾಯವಾಯಿತು. ನಮ್ಮ ಹೊಲ ನಮ್ಮ ಬೆಳೆ ಪೂರ್ಣ ಲಾಭದ ನ್ಯಾಯ. ಮಂಡ್ಯದಲ್ಲಿ ನಡೆದ ನಮ್ ಕಂಪನಿ ಬಾನುಲಿ ಸರಣಿಯ ಸಮಾರೋಪ ಸಮಾರಂಭದ ಅವತರಣಿಕೆಗಳನ್ನು ಕೇಳಿದಿರಿ. ಪ್ರಸ್ತುತಿ ಎನ್ ಕೇಶವಮೂರ್ತಿ.